ಜೋಶಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಕೇಳಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಹಾಸನ ತಾಲೂಕು ಕಬ್ಬಳ್ಳಿ ಹೊಸಳ್ಳಿಯ ಯುವ ಪ್ರಗತಿಪರ ಕೃಷಿಕ ಹೆಚ್.ಕೆ. ದೀಪಕ್ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಹಾಸನ ತಾಲೂಕು ಕೆ. ಹೊಸಹಳ್ಳಿಯ ಪ್ರಗತಿಪರ ಯುವ ಕೃಷಿಕ ಹೆಚ್.ಕೆ. ದೀಪಕ್ ಅವರು. ದೀಪಕ್ ಅವರು ಅನೇಕ ವರ್ಷಗಳಿಂದ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ದೊಡ್ಡ ಹಿಡುವಳಿದಾರರು, ಆಗಾಗ್ಗೆ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ಬೆಳೆಗಳನ್ನ ಮಾಡುವಂತಹ ಅನುಭವವು ಕೂಡ ಅವರಿಗೆ ಇದೆ. ಒಟ್ಟಾರೆ ಈ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ದೀಪಕ್ ಅವರೇ. ನಮಸ್ತೆ ಸರ್. ದೀಪಕ್, ಎಷ್ಟು ವರ್ಷ ವಯಸ್ಸು ತಮಗೆ? ನಮಗೆ ಈಗ 39 ವರ್ಷ. 39 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? ನಂದು JOC ಮಾಡ್ಕೊಂಡು BCA ಮಾಡ್ಕೊಂಡಿದ್ದೀನಿ ಸರ್. BCA ಮಾಡಿ ಎಲ್ಲೂ ಕೆಲಸಕ್ಕೆ ಹೋಗ್ಲಿಲ್ವಾ? ಕೆಲಸಕ್ಕೆ ಹೋಗಿದ್ದೆ. ಬ್ಯಾಂಗ್ಳೂರಲ್ಲಿ 1 ವರ್ಷ ITPL ವೈಟ್ ಫೀಲ್ಡ್ ಅಲ್ಲಿ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡಿದೆ. ನಂತರ ನಮ್ಮ ಮನೆ ಸಮಸ್ಯೆಯಿಂದ ಊರಲ್ಲಿ 1 ವರ್ಷ ನೆಲೆಸಿದಾಗ ಇವೆ ಬೆಸ್ಟ್ ಅನ್ನಿಸ್ತು. ತಂದೆಗೂ ಹೆಲ್ಪ್ ಮಾಡೋ ತರ ಆಯ್ತು. ಮನೆಯಲ್ಲೂ ಸ್ವಲ್ಪ ಸುಧಾರಿಸ್ಬೇಕಾಗಿತ್ತು. ಅಕ್ಕನ ಮದುವೆ ಇತ್ತು, ತಮ್ಮ ಎಲ್ಲ ಓದ್ತಿದ್ರು, ನಾನು ಅವಾಗ ಓದೋ ಅಂಥದ್ದಲ್ಲೇ ಇದ್ದಿದ್ದು. ಆದಾಯ ಅಂಥದ್ದು ಇರಲಿಲ್ಲ. ಬಟ್ ಹಳ್ಳಿಗೆ ಬಂದ ನಂತರ ಆದಾಯ ಹೇಗೆ ಮಾಡೋದು, ವಾತಾವರಣ ಹೆಂಗೆ ಬೆಳೆಯೋದು ಅನ್ನೋದನ್ನ ಕಲಿತಾ ಹೋದೆ. ಹಾಗಾಗಿ ನನಗೆ ಆ ಕಡೆ ಮತ್ತೆ ಜಾಬ್ ಮಾಡಬೇಕು, ಹೊರಗಡೆ ಹೋಗಿ ದುಡಿಬೇಕು ಅನ್ನೋ ಆಸೆ ಹುಟ್ಟೋಕ್ಕಿಂತ ಭೂಮಿನಲ್ಲೇ ಶ್ರಮ ವಹಿಸಿ ದುಡಿದ್ರೆ ಇಲ್ಲೇ ದುಡಿಬಹುದು, ನಾನೇ 4-5 ಜನಕ್ಕೆ ಕೆಲಸ ಕೊಡ್ಬೋದು ಅನ್ನೋ ಸ್ಟಾರ್ಟ್ ಆಯ್ತು. ಹಾಗಾಗಿ ಅಲ್ಲಿಂದ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು. ಈಗ ಯುವಕರೇನೋ ಬಂದ್ಬಿಡ್ತಾರೆ ಕೃಷಿ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು, ಅನೇಕ ಸಂದರ್ಭಗಳಲ್ಲಿ ಅವರ ಪೋಷಕರು ಇರ್ತಾರಲ್ಲ ಅವರು ಅದನ್ನು ಮಾಡಕ್ ಬಿಡೋದಿಲ್ಲ. ಯಾಕೆಂತ ಅಂದ್ರೆ ಅದ್ರ ಕಷ್ಟ ನಷ್ಟ ಏನು ಅಂತ ಹೇಳಿ ಅವರಿಗೆ ಗೊತ್ತಿರುತ್ತೆ. ಆ ಕಾರಣಕ್ಕೆ ಮತ್ತೆ ಬೇರೆ ಬೇರೆ ಕಾರಣಗಳಿಂದಾಗಿ ಇಲ್ಲಪ್ಪ ನೀನು ವಾಪಸ್ಸು ಹೋಗಿ ಹೊರಗಡೆ ಇರೋದು ಸೂಕ್ತ ಅಂತ ಹೇಳಿ ತಿಳುವಳಿಕೆಯನ್ನ ಹೇಳ್ತಾರೆ. ನಿಮ್ಗೆ ಆ ತರದ್ದು ಸಮಸ್ಯೆ ಆಗ್ಲಿಲ್ಲ? ಇಲ್ಲ, ನನಗೂ ಆ ತರದ್ದೆಲ್ಲ ಫೇಸ್ ಮಾಡ್ಕೊಂಡೇ ಉಳ್ಕೊಂಡಿದ್ದೀನಿ. ಯಾಕೆಂದ್ರೆ ನಮ್ಮ ತನನು ಕಾಯ್ಕೊಬೇಕಾಗತ್ತೆ ಹಳ್ಳಿನಲ್ಲಿ. ಹೌದು, ಯಾಕೆಂದ್ರೆ ಯಾವುದೇ ವ್ಯಸನಗಳಿಗೆ ಬಲಿಯಾಗಬಾರದು. ಮೊದಲನೇದಾಗಿ ಇಲ್ಲಿ ಕಲಿಯೋದನ್ನ ಯಾರು ಕಲ್ಸಕ್ ಬರಲ್ಲ, ನಾವೇ ಕಲಿಬೇಕು ಹೊಸದಾಗಿ. ಆಮೇಲೆ ಆದಾಯ ಮೇನ್, ಮುಖ್ಯವಾಗಿ ಆದಾಯ ಇಲ್ಲ ಅಂದ್ರೆ ಯಾರ ತಾನೆ ಇರಕ್ಕಾಗತ್ತೆ? ನಮ್ಗೆ ಒಂದಲ್ಲ ಒಂದ್ ರೀತಿ ಬೆಳೆಗಳನ್ನ ಬೆಳೆದು ಆದಾಯ ಪಡಿಸ್ಬೇಕು, ಮತ್ತೆ 1 ವರ್ಷದವರೆಗೂ ಕಾಯ್ಬೇಕಲ್ಲ. ಬೇರೆದ್ರಲ್ಲಾದ್ರೆ ತಿಂಗಳಲ್ಲಿ ಸಂಬಳ ಬರುತ್ತೆ, ಇಲ್ಲ ಡೈಲಿ ಸಂಬಳ ಬರೋಂಥದ್ದು ಹೊರಗಡೆ ದುಡಿದ್ರೆ ಆ ಥರದ್ದು ಇರುತ್ತೆ. ಇದರಲ್ಲಿ ವರ್ಷದವರೆಗೂ ತಾಳ್ಮೆಯಿಂದ ಇರಬೇಕು ಕೃಷಿ ಮಾಡಬೇಕು ಅಂದರೆ. ಆ ತಾಳ್ಮೆ ಎಲ್ಲನೂ ಕಲಿಸಿದ್ದೆ ಕೃಷಿ ಅಂತ. ನನಗೂ ನಾನು ತುಂಬ ಆತರ ಪಡ್ತಿದ್ದೆ ಕೆಲವೊಂದು ವಿಚಾರದಲ್ಲೆಲ್ಲ, ಅದನ್ನೆಲ್ಲ ಪೇಷನ್ಸ್ ತಂದ್ಕೊಟ್ಟಿದ್ದೆ ಕೃಷಿ ಅಂತ ಹೇಳ್ಬೋದು, ಈ ಮಣ್ಣು ಅಂತ ಹೇಳ್ಬೋದು ಅಂತ. ಕೃಷಿ ಬಗ್ಗೆ ಮೊದಲಿಂದ ಕೂಡ ಆಸಕ್ತಿ ಇತ್ತ, ಮತ್ತೆ ಕೃಷಿ ಕೆಲಸಗಳಲ್ಲಿ ನೀವು ಕೂಡ ಪಾಲ್ಗೊಳ್ತಾ ಇದ್ರ ಹೇಗೆ? ಕಡಿಮೆ, ಅಜ್ಜಿ ಊರಿಗೆ ಹಳೇಬೀಡು, ಅಲ್ಲಿ ಹೋದಾಗ ಅಥವಾ ನಮ್ಮೂರಿಗೆ ಹೋದಾಗ ದನ ಕರುಗಳು ಮೇಯಿಸೋದು ಇಲ್ಲ ತೋಟ ನೋಡೋದು ಅಷ್ಟೇ ಅನಿವಾರ್ಯ ಇತ್ತು. ನಮ್ಮ ತಂದೆಯವರು ಇಲ್ಲ ನಮ್ಮ ಅಣ್ಣಂದಿರು ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ತಿಂಡಿ ಊಟ ತಗೊಂಡೋಗಿ ಕೊಡೋದು ಅಂಥದ್ದು ಮಾತ್ರ ಇತ್ತು. ಬಟ್ ನಾನು ಯಾವತ್ತೂ ಕೃಷಿಗೆ ಬರ್ತೀನಿ ಅಥವಾ ಇಲ್ಲಿ ಹಿಂಗಿರ್ತೀನಿ, ಈ ಥರ ಬೆಳಿತೀನಿ, ಈ ಮಠದಲ್ಲಿ ಒಬ್ಬ ರೈತ ಆಗ್ತೀನಿ ಅನ್ನೋದು ನನ್ನ ಕನಸಲ್ಲೂ ಇರಲಿಲ್ಲ. ಬಟ್ ಇವತ್ತು ಮಾಡ್ತಿರೋದು ಭೂಮಿ ತಾಯಿಗೆ ಸೇವೆ ಸಲ್ಲಿಸೋದು ನನಗೆ ಸಿಕ್ಕಿರೋ ಭಾಗ್ಯ ಅಂತ ಅನ್ಕೊಂತೀನಿ. ಈಗ ಇಲ್ಲೇ ನಾವು ಕೆಲಸ ಮಾಡ್ತೀವಿ ಅಂತ ಹೋದ್ರು ಕೂಡ ಮೊದಲು ಕೇಳೋ ಪ್ರಶ್ನೆ ಏನು ಅಂತ ಅಂದ್ರೆ ಎಷ್ಟು ಅನುಭವ ಇದೆ ನಿಮಗೆ ಅಂತ ಹೇಳಿ ಕೇಳ್ತಾರೆ. ಖಂಡಿತ. ಆದ್ರೆ ಕೃಷಿದ ಅನುಭವ ನಿಮ್ಗೇನು ಅಷ್ಟು ಇರಲಿಲ್ಲ, ಆದ್ರೂ ಕೂಡ ಕೃಷಿಗೆ ಹೆಂಗೆ ಹೊಂದ್ಕೊಂಡ್ರಿ ನೀವು? ಅವಾಗ ಮೊದಲು ಅದು ತುಂಬಾ ಅದೇ ಹೇಳದ್ನಲ್ಲ, ನಾನು ಅನ್ಕೊಂಡೇ ಇರಲಿಲ್ಲ ಅದೇ ಆಗಿರೋದು. ಅದೊಂಥರ ಮಿರಾಕಲ್ ತರ. ನಾನು ಬಿಸಿಲು ನೋಡಿದ್ರೆ 12 ಗಂಟೆ ಬಿಸಿಲು ಆಯ್ತು ಅಂದ್ರೆ ತಲೆ ಸುತ್ತಿ ಬಿದ್ದೋಗ್ತಿದ್ದೆ, ಹಂಗಿತ್ತು ಪರಿಸ್ಥಿತಿ. ಬಿಸಿಲೇ ತಡಿಯಕ್ಕಾಗಲಿಲ್ಲ ಅಂದಮೇಲೆ ಭೂಮಿಲಿ ಹೆಂಗೆ ಕೆಲಸ ಮಾಡೋದು ಅನ್ನೋ. ಬಟ್ ಸಮಯ 1 ದಿವಸ 2 ದಿವಸದಲ್ಲಿ ಆಗಿಲ್ಲ ನಂದು. ಬಂದು ನನಗೆ 2 ವರ್ಷ ಟೈಮ್ ತಗೊಂತು. ಆ 2 ವರ್ಷ ತಗೊಂಡ್ಮೇಲೆ ನಾನು ಹೇಗಿರ್ಬೇಕು ಇಲ್ಲಿದು ಅವ್ರ ಜೊತೆ ಎಲ್ಲ ಹೇಗಿರಬೇಕು ಅನ್ನೋದನ್ನ ನನ್ನ ಅನುಭವದಲ್ಲೇ ಅನುಭವಿಸ್ತಾ ಹೋದೆ. ನಂತರ ಬದಲಾಗಿದ್ದೆಲ್ಲ ಬೇರೆ, ಅಂದರೆ ಹೊಸ ಹೊಸ ಬೆಳೆಗಳನ್ನು ಪ್ರಯೋಗಾತ್ಮಕವಾಗಿ, ನಂದು ಜಾಸ್ತಿ ಭೂಮಿ ಇರೋದ್ರಿಂದ ಒಂದು ತುಂಡು ಭೂಮಿನ ಪ್ರಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದೆ. ಪ್ರತಿ ವರ್ಷನೂ ಮೊದಲು ನಮಗೆ ಮೇಯ್ನ್ ಮುಖ್ಯವಾದ ಬೆಳೆಗಳೇನು ರಾಗಿ ಭತ್ತ ಈ ಥರದ್ದಿತ್ತು, ಆಲೂಗಡ್ಡೆ, ಅದನ್ನು ಮೇಯ್ನ್ ಇಟ್ಕೊಂಡು ಒಂದು ತುಂಡು ಭೂಮಿನಲ್ಲಿ ಪ್ರಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಇಲಾಖೆಯ ಅಧಿಕಾರಿಗಳ ಬಂದಾಗ ಇಂಥದ್ದು ಮಾಡಿ ಅಂದಾಗ ಅವರಿಗೆ ನಾನು ಅವರು ಎಂಕರೇಜ್ ಕೊಟ್ಟಾಗ ನಾನು ಮಾಡ್ತಾ ಹೋದೆ. ಅದರಲ್ಲಿ ದುಡ್ಡು ಬರಲಿ ಬಿಡಲಿ ನನಗೆ ಅನುಭವ ಸಿಗ್ತಾ ಹೋಗ್ತು. ಅದನ್ನು ಮಾಡ್ದಂಗೆ ನಂಗೆ ಜಾಸ್ತಿ ಅನುಭವ ಆದಂಗೆ ನಾನು ವಿತ್ ತುಂಬ ಜನ ಯಾರ ಮೇಲೂ ಅವಲಂಬಿತ ಆಗದೇ ನನ್ನ ಪರಿಶ್ರಮದಲ್ಲೇ ಬೆಳೀತಾ ಹೋದೆ. ಹಾಗಾಗಿ ಉಳ್ಕೊಳಕ್ಕೆ ಅವಕಾಶ ಸಿಕ್ತು. ಎಷ್ಟು ಜಮೀನಿದೆ ನಿಮಗೆ ದೀಪಕ್? ನಮಗೆ ನಮ್ಮ ತಂದೆಯದು ಒಂದು 15-16 ಎಕರೆ ಜಮೀನಿದೆ ಸರ್. 16 ಎಕರೆ ಜಮೀನಿದೆ. 16 ಎಕರೆ ಜಮೀನಲ್ಲಿ ಏನೇನು ಬೆಳ್ಕೊಂಡಿದ್ರಿ ಈಗ ನೀವು? ಮೊದಲು ನಮ್ಮ ತಂದೆದು 4 ಎಕರೆ ತೆಂಗಿತ್ತು. 4 ಎಕರೆ ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಹೆಚ್ಚು ರಾಗಿ ಬೆಳೆಯೋರು. ನಾನು ಬಂದಾಗ್ಲೂ ರಾಗಿ ಬೆಳೆಯೋರು, 4 ಎಕರೆಗೆ ರಾಗಿನೇ ಬೆಳೀತಿದ್ರು. ಆಲೂಗಡ್ಡೆ ಜಾಸ್ತಿ ಬೆಳೆಯೋರು. ಜೋಳ ಅಷ್ಟಿರಲಿಲ್ಲ, ನಾನು ಬಂದಾಗ್ಲೂ ಮುಸುಕಿನ ಜೋಳ ಹಾವಳಿ ಅಷ್ಟೊಂದಿರಲಿಲ್ಲ. ಆಮೇಲೆ ತೊಗರಿ, ಹುಚ್ಚೆಳ್ಳು ಈ ಥರದ್ದೆಲ್ಲ ಬೆಳೆಯೋರು. ಇವಾಗ ಏನಾಗಿದೆ ಅಂದರೆ ಮಳೆ ಜಾಸ್ತಿಯಾಗಿ ಅಂಗಮಾರಿ ರೋಗ ಜಾಸ್ತಿಯಾಗಿ ಆಲೂಗಡ್ಡೆಗೆ ಬೆಳೆ ಕಡಿಮೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ತುಂಬ ಒಳ್ಳೆ ಬೆಳೆ ಆಲೂಗಡ್ಡೆದು, ಬಟ್ ಅದರಿಂದ ರೋಗ ಜಾಸ್ತಿ ತುತ್ತಾಗೋದ್ರಿಂದ ಮ್ಯಾನ್ ಪವರ್ ಕಡಿಮೆ ಆಗ್ತಾ ಇದೆ. ಆಳುಗಳು ಸಿಗಲ್ಲ ಅನ್ನೋಕ್ಕೋಸ್ಕರ ಔಷಧಿ ಸಿಂಪಡಣೆಗೋಸ್ಕರ ಅದನ್ನು ಕಡಿಮೆ ಮಾಡಿ ಈಗ ಸ್ವಲ್ಪ ಜೋಳ ಜಾಸ್ತಿ ಬೆಳೀತಾ ಇದ್ದಾರೆ. ಶುಂಠಿ ಬೆಳೀತಾ ಇದ್ದೀವಿ, ತೊಗರಿ, ಅವರೆ, ಹಲಸಂದಿ, ಅಡಿಕೆ ಇದೆ, ತೆಂಗಿದೆ. ಹೊಸದಾಗಿ ಮತ್ತೆ ನಾವು ಇವಾಗ ಬೆಳೀತಾ ಇದ್ವಿ. ನೆಕ್ಸ್ಟ್ ಈ ವರ್ಷದಲ್ಲಿ ಮುಂದಿನ ವರ್ಷದಲ್ಲಿ ಫಸಲು ಸಿಗೋವಂಥದ್ದು ಅಡಿಕೆ ತೆಂಗು ಇದೆ. ಪಂಪ್ ಸೆಟ್ ಎಲ್ಲ ಮಾಡಿಕೊಂಡು ಬದಲಾವಣೆ ಮಾಡಿಕೊಂಡು ಆದಾಯನ ಜಾಸ್ತಿ ಮಾಡ್ಕೊತ ಇದ್ವಿ. ಮೆಣಸಿನ ಗಿಡ ಇರ್ಬೋದು, ಬೀನ್ಸು, ಈ ಥರದ್ದು ಕಾಳುಗಳೆಲ್ಲ ಬೆಳಿತೀವಿ. ನಮ್ಮ ಭೂಮಿನಲ್ಲಿ ಎಲ್ಲ ಥರದ ಬೆಳೆಗಳನ್ನೂ ಬೆಳೆಯೋಕ್ಕೆ ಆದ್ಯತೆ ಇದೆ, ಮಾಡ್ತೀವಿ. ಈಗ ಈ ವರ್ಷದಲ್ಲಿ ಸದ್ಯಕ್ಕೆ ಏನೇನು ಬೆಳೆ ಇದೆ? ಶುಂಠಿ 1.5 ಎಕರೆ ಶುಂಠಿಲಿ ಬೆಳೆದಿದ್ದೀನಿ ಸರ್. ಆಲೂಗಡ್ಡೆ 1-20 ಚೀಲ ಆಲೂಗಡ್ಡೆ ಹಾಕಿದ್ದೀನಿ 1.5 ಎಕರೆನಲ್ಲಿ. ಜೋಳ ಇದೆ 1-8-10 ಎಕರೆ ಜೋಳ ಇದೆ. ಅಡಿಕೆ ಇದೆ, ತೆಂಗು. ನೆಕ್ಸ್ಟ್ ಈಗ ಮತ್ತೆ ಬೇಸಿಗೆನಲ್ಲಿ ಮತ್ತೆ ಆಲೂಗಡ್ಡೆ ಹಾಕ್ತೀನಿ ಇದೆ ಸರ್. ರಾಗಿ ಈ ಸರಿ ಹಾಕೊಂಡಿಲ್ವಾ? ರಾಗಿ ಹಾಕ್ತೀವಿ ಸರ್, ನಾವೀಗ ಆಗಸ್ಟ್ ತಿಂಗಳಲ್ಲೇ ಹಾಕೋದು. ಆಲೂಗಡ್ಡೆ ಕಿತ್ಕೊಂಡು ಹಾಕ್ತೀರಾ? ಹೌದು, ಆಲೂಗಡ್ಡೆ ಕಿತ್ತು ಮತ್ತೆ ರಾಗಿ ಹಾಕ್ತೀವಿ. ಶುಂಠಿ 1.5 ಎಕರೆನಲ್ಲಿ ಹಾಕಿದೀನಿ ಅಂತ ಹೇಳಿದ್ರಿ. ಪ್ರತಿ ವರ್ಷ ಎಷ್ಟೆಕರೆಗೆ ಹಾಕುತ್ತೀರಿ? ನಾವು 1 ಎಕರೆಯಿಂದ 2 ಎಕರೆವರೆಗೂ ಮಾಡ್ತೀನಿ, ಪ್ರತಿ ವರ್ಷ ಮಾಡ್ತಾ ಇದ್ದೀನಿ. ಕಳೆದ ಕೋವಿಡ್ ಟೈಮಲ್ಲಿ ಲಾಸ್ ಆಯ್ತು, ತೆಂಗಿನ ಗಿಡ ಎಲ್ಲ ಹಾಳಾಗುತ್ತೆ ಅಂತ ನಾನು ಸೇಲೆ ಮಾಡಲಿಲ್ಲ. ಟ್ರ್ಯಾಕ್ಟರ್ ತಗೊಂಡು ಡೆಮೊಲಿಷ್ ಮಾಡಿ ಹೊಡೆದಾಕಿದ್ವಿ, ಉಳುಮೆ ಮಾಡಿ. ಹಾಗಾಗಿ ಒಂದೊಂದ್ಸಲ ಬರುತ್ತೆ, ಒಂದೊಂದ್ಸಲ ಹೋಗುತ್ತೆ. ಬಟ್ ಮಿನಿಮಮ್ ಆಗಿ ನಮಗೆ ರಾಗಿ ಜೋಳ ತಿನ್ನಕ್ಕೆ ಏನು ಬೇಕೋ ಆ ಥರದ್ದು ಪಕ್ಕಾ ಬೆಳ್ಕೊಂತೀವಿ. ಯಾಕೆಂದ್ರೆ ಅದು ಮೇಜರ್. ಇನ್ನು ಉಳಿದಿದ್ದೆಲ್ಲ ಶುಂಠಿದು ಒಂದ್ಸಲ ಲಾಸ್ ಆಗುತ್ತೆ, ಒಂದ್ಸಲ ಲಾಭ ಆಗುತ್ತೆ. ಕಳಸರನ್ನು ಶುಂಠಿ ಹಾಕಿದ್ರೆ? ಕಳಸಲ ಹಾಕ್ಲಿಲ್ಲ ಸರ್, ಕಳೆದ 2 ಸಲ ಬಿಟ್ಬಿಟ್ಟಿದ್ದೆ. ಶುಂಠಿ ಸಹವಾಸನೇ ಬೇಡ, ಅಯ್ಯೋ ಈ ರೋಗ, ಇದು ಆದಾಯನೇ ಬೇಡ ಅನ್ಸ್ಬಿಟ್ಟಿತ್ತು. ಎಲ್ಲ ತುಂಬಾ ರೇಟ್ ಆದಾಗ ನಮ್ಗೂ ಹೊಟ್ಟೆ ಉರಿಯುತ್ತೆ, ಆದಾಯ ಎಲ್ಲ ಮಾಡ್ತಾ ಇದಾರೆ ನಮ್ಗೆ ಬರಲ್ವಲ್ಲ ಅಂತ, ಅವಾಗ ನಾವು ಬೆಳಿಬೇಕು ಅನ್ಸುತ್ತೆ. ಹಾಗಾಗಿ ಮತ್ತೆ ಈಗ 5,000 ಬಿತ್ತನೆ ಕೊಂಡ್ಕೊಂಡು ಹಾಕಿರೋದು ಇವಾಗ. ಶುಂಠಿ ಸ್ವಲ್ಪ ರಾಸಾಯನಿಕಗಳನ್ನ ಹೆಚ್ಚು ಬೇಡತಕ್ಕಂತಹ ಒಂದು ಬೆಳೆ. ಹೌದು, ನೀವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನ ಬಳಕೆ ಮಾಡಿ ಬೆಳೀತಾ ಇದ್ದೀರಾ. ಹೇಗೆ ರೋಗ ಮತ್ತು ಕೀಟ ಮತ್ತೆ ಪೋಷಕಾಂಶಗಳು ಇದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಾ ಶುಂಠಿನಲ್ಲಿ ಹೇಳಿ? ಶುಂಠಿನಲ್ಲಿ ನಿರ್ವಹಣೆ ಅಂದ್ರೆ ಮೊದಲನೇದಾಗಿ ಭೂಮಿನ ಮೊದಲೇ ಉಳುಮೆ ಮಾಡಿ ಕಾಯ್ದಿರಿಸ್ಕೋಬೇಕು. ನಂತರ ಕೊಟ್ಟಿಗೆ ಗೊಬ್ಬರ ಮತ್ತೆ ಕುರಿ ಗೊಬ್ಬರ, ಇವಾಗೆಲ್ಲ ಕೋಳಿ ಮೊಟ್ಟೆ ಕೋಳಿ ಗೊಬ್ಬರನು ಯೂಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಇಳುವರಿ ಬರುತ್ತೆ ಅಂತ. ನಾವು ಕುರಿ ಮಂದೆನೂ ಓಡಿಸಿದ್ದೆ, ಚೆನ್ನಾಗಾಗುತ್ತೆ ಅಂತ. ಹಂಗಾಗಿ ಭೂಮಿನಲ್ಲಿ ಸತ್ವ ಚೆನ್ನಾಗಿದ್ದು ಪ್ರಮಾಣ ಇದ್ರೆ ಶುಂಠಿಗೆ ಔಷಧಿ ಸಿಂಪಡಣೆ ಕಡಿಮೆ ಆಗುತ್ತೆ, ರೋಗ ಕಡಿಮೆ ಆಗುತ್ತೆ. ನಾವು ಆ ಕ್ರಮನ ಫಸ್ಟ್ ಮಾಡ್ಕೊಬೇಕು. ತರಾತುರಿನಲ್ಲಿ ಈಗೇನೋ ಜೋಳನೋ ಇನ್ನೊಂದೋ ಏನೋ ಬೆಳೆದಿರ್ತೀವಿ, ಸಡನ್ ಆಗಿ ಮತ್ತೆ ಶುಂಠಿ ಹಾಕಿದ್ರೆ ರೋಗಕ್ಕೆ ತುತ್ತಾಗಿ ಆಗುತ್ತೆ. ಯಾಕೆಂದ್ರೆ ಕಳೆದ ಬೇಸಿಗೆನಲ್ಲಿ ನೀರು ಹಾಯಿಸಿರ್ತೀವಿ ತುಂಬಾ, ಆಮೇಲೆ ಭೂಮಿ ಕಾಯ್ದಿರಲ್ಲ. ನಾವು ಉಳುಮೆ ಮಾಡಿ ಯಾವಾಗ್ಲೂ ಮಾಗಿ ಉಳುಮೆ ಮಾಡಬೇಕು, ಟೈಮ್ ಕೊಡಬೇಕು. ಒಂದು ಬೆಳೆಯಿಂದ ಬೆಳೆಗೆ ಅಂತರ ಕಡಿಮೆ ಅಂದ್ರೆ 2-3 ತಿಂಗಳು ಕಾಯ್ದಿದ್ರೆ ಖಂಡಿತ ಯಾವುದೇ ಬೆಳೆನೂ ಸೆಟ್ ಆಗುತ್ತೆ. ಹಾಗಾಗಿ ಔಷಧಿ ಕಡಿಮೆ ತಗೊಳತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂತಂದ್ರೆ ನಾವು ಪೂರ್ವಭಾವಿಯಾಗಿ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅದನ್ನ ಬಹಳ ಚೆನ್ನಾಗಿ ಮಾಡ್ಕೊಬಹುದು. ಅದನ್ನ ಮಾಡ್ಕೊಳ್ದೇ ಸುಮ್ನೆ ನಾನು ಇದ್ದಕ್ಕಿದ್ದಂಗೆ ಶುಂಠಿ ಹಾಕ್ತೀನಿ ಒಂದು ಕೆನ ಎರಡು ಕೆನ ಹೊಡೆದು ಮಾಡ್ತೀನಿ ಅಂತ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀಟಾಗಿ ಅದಕ್ಕೆ ಎಷ್ಟು ಉಕ್ಕೆ ಹೊಡಿಬೇಕು ಅಷ್ಟು ಉಕ್ಕೆ ಹೊಡಿಬೇಕು. ಮಣ್ಣನ್ನ ಎಷ್ಟು ಸಡಿಲ ಮಾಡಕ್ ಸಾಧ್ಯನೋ ಅಷ್ಟು ಚೆನ್ನಾಗಿ ಸಡಿಲ ಮಾಡಬೇಕು. ಸಾವಯವ ಗೊಬ್ಬರಗಳನ್ನ ಕೊಟ್ಟಿಗೆ ಗೊಬ್ಬರಗಳನ್ನ ಯಥೇಚ್ಛವಾಗಿ ಬಳಕೆ ಮಾಡಬೇಕು. ಅದನ್ನ ಬಳಕೆ ಮಾಡಿದಂತ ಸಂದರ್ಭದಲ್ಲಿ ಇಷ್ಟೊಂದು ರಾಸಾಯನಿಕಗಳನ್ನ ಅದು ಔಷಧಿಯ ರೂಪದಲ್ಲಾಗ್ಲಿ ಅಥವಾ ಪೋಷಕಾಂಶಗಳ ರೂಪದಲ್ಲಾಗ್ಲಿ ಬೇಡದಿಲ್ಲ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ ಅಲ್ವಾ. ಶುಂಠಿ ಈ ಸಾರಿ ಚೆನ್ನಾಗಿದೆ, ಚೆನ್ನಾಗಿದೆ ಶುಂಠಿ, ಚೆನ್ನಾಗಿದೆ ಆಲೂಗಡ್ಡೆ ತುಂಬಾ ಚೆನ್ನಾಗಿದೆ. ಆಲೂಗಡ್ಡೆ ಸಾಂಪ್ರದಾಯಿಕವಾಗಿ ಮೊದಲಿಂದ ಕೂಡ ಬೆಳ್ಕೊಂಡ್ ಬಂದಿರೋರಲ್ವಾ ನೀವು? ಮೊದಲೆಲ್ಲ ಎಷ್ಟೆಕರೆಗೆ ಹಾಕ್ತಾ ಇದ್ರಿ? ಮೊದಲೆಲ್ಲ ಸರ್ 300 ಚೀಲನ ನಮ್ಮ ತಂದೆ ದೊಡ್ಡಪ್ಪ ಅವರೆಲ್ಲ ಒಟ್ಟಿಗಿದ್ದಾಗ 300 ಚೀಲ ಬಿತ್ತನೆ ಬೀಜನೇ ನಾವು ಕೊಂಡ್ಕೊಂತಿದ್ವಿ. ಕಮ್ಮಿ ಅಂದ್ರು 10-12 ಲೋಡು ಆಲೂಗಡ್ಡೆ ಸೇಲ್ ಮಾಡ್ತಿದ್ವಿ ಬೆಳೆದ್ಬಿಟ್ಟು. ಅಂದ್ರೆ ಅಷ್ಟೇ ಜನನು ನಮಗೆ ಸಪೋರ್ಟ್ ಮಾಡೋರು, ಆಳುಗಳು ಸಿಕ್ತಿದ್ರು, ಒಬ್ರು ಕರೆದ್ರೆ 10 ಜನ ಬರೋರು. ಅವಾಗ ಹಂಗಿತ್ತು ಮನೆಯಲ್ಲಿ ಊಟನ ಎಲ್ಲ ಎತ್ತಿನ ಗಾಡಿನಲ್ಲಿ ಊಟ ತಗೊಂಡೋಗ್ತಿದ್ವಿ. ನಮ್ಮ ಮನೇಲಿ ಒಟ್ಟಿಗಿದ್ದಾಗ ಒಂದು ಎತ್ತಿನ ಗಾಡಿನಲ್ಲಿ ತಗೊಂಡೋಗ್ತಿದ್ವಿ. ಒಂದ್ 100 ಜನ 120 ಜನವರೆಗೂ ಕೆಲಸ ಬಂದಿದ್ದಾರೆ ಒಂದು ದಿವಸಕ್ಕೆ. ಆತರ ಇತ್ತು, ಖುಷಿಯಿಂದ ಮಾಡೋರು ಅವಾಗ ಕೃಷಿ ಎಂದೇ. ಇವತ್ತು ಎಲ್ಲ ಮೊದ್ಲೇ ಒಬ್ಬ ಆಳುಗಳನ್ನ ಕರಿಬೇಕು ಅಂದ್ರೆ 2 ದಿವಸ ಮೊದ್ಲೇ ಅವನಿಗೆ ಪೀಠಿಕೆ ಹಾಕ್ಬೇಕು, ಅವನ ಬೇಡಿಕೆಗಳ ಈಡೇರಿಸಬೇಕು. ಬಹಳ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಹಾಗಾಗಿ ಈಗಲೂ ಕೂಡ ನಾವು ಜಾಸ್ತಿ ಅವಲಂಬಿತರಾಗಬಾರದು. ಆಳುಗಳ ಮೇಲೆ ಡಿಪೆಂಡ್ ಆದ್ರೆ ನಾವು ಕೃಷಿಯಿಂದ ಎಕ್ಸಿಟ್ ಆಗ್ತೀವಿ, ಹೊರಗಡೆ ಹೋಗ್ತೀವಿ. ಯಾಕೆ ಅಂದ್ರೆ ನಮ್ಮ ಶಕ್ತಿ ಮೇನ್ ಯೂಸ್ ಮಾಡಬೇಕು ಆದಷ್ಟು. ಹೆಚ್ಚಿನ ಕೆಲಸ ಇದ್ದಾಗ ಮಾತ್ರ ಆಳುಗಳನ್ನ ಜಾಸ್ತಿ ಸೇರಿಸ್ಕೊಂಡು ಕೆಲಸಗಳನ್ನ ಮುಗಿಸ್ಕೋಬೇಕು. ಪ್ರತಿ ದಿವಸ ನಾವು ಚಟುವಟಿಕೆನಲ್ಲಿ ಇರಬೇಕು. ನಾವ್ ಯಾವತ್ತೋ ವಾರದಲ್ಲಿ 1 ದಿವಸ ಹೋಗ್ಬಿಟ್ಟು ಹೊಲ್ದತ್ರ ಏನ್ ಮಾಡ್ಬೇಕು ಅಂತ ನೋಡಿದ್ರೆ ನಮ್ಗೆ ಕೆಲಸ ಕೊಡಲ್ಲ. ಭೂಮಿಗೆ ಪ್ರತಿ ದಿವಸ ವಿಸಿಟ್ ಮಾಡ್ಬೇಕು, ನಮ್ ಬೆಳೆಗಳನ್ನ ನೋಡ್ಬೇಕು, ಬೆಳವಣಿಗೆ ನೋಡ್ಬೇಕು. ಅದನ್ನ ಏನ್ ಕೆಲಸ ಕೇಳುತ್ತೆ ಅದನ್ನ ಮಾಡ್ತಾ ಹೋದ್ರೆ ಮಾತ್ರ ಕೃಷಿನಲ್ಲಿ ಇವತ್ತು ಯುವಕರು ಉಳ್ಕೊಳಕ್ ಆಗತ್ತೆ. ಅದರ್ವೈಸ್ ಏನು ಮಾಡಕ್ ಆಗಲ್ಲ, ನಮ್ಗೆ ಆದಾಯ ಸಿಗಲ್ಲ. ಫೈನಲಿ ಬರ್ತಾರೆ ಅವ್ರಿಗೇನು ಸ್ನೇಹಿತರು ಅವರು ಇವರು ಮೋಜು ಮಸ್ತಿ ಮಾಡಿ ಹೊಲ ನೋಡ್ಬಿಟ್ಟು ಹೋಗ್ಬೇಕಾಗತ್ತೆ. ಲಾಸ್ಟಿಗೆ ನಷ್ಟ ರೈತರಿಗೇನೆ ಆಗುತ್ತೆ. ಕೃಷಿ ಅಂದ್ರೆ ಎಲ್ಲಾ ತರದ್ದು ಮಾಡಬೇಕು, ಕೋಳಿ ಕುರಿ ಹೈನುಗಾರಿಕೆ ಒಂದಲ್ಲ ಒಂದ್ರಿಂದ ಆದಾಯ ಬರೋ ತರ ನಾವು ಮಾಡ್ಕೊಂಡ್ರೆ ಮಾತ್ರ ಕೃಷಿ ಮಾಡಕ್ಕಾಗತ್ತೆ. ಯಾವ್ದೋ ಒಂದು ಶುಂಠಿ ಬೆಳ್ಕೊಂಡು ನಾವು ಗೆದ್ವಿ ಅಂದ್ರೆ ಕೃಷಿನಲ್ಲಿ ಉಳ್ಕೊಳಕ್ ಆಗದೇ ಇಲ್ಲ ಸರ್, ಖಂಡಿತ. ಮೊದ್ಲೆಲ್ಲ ಎಷ್ಟೆಕರೆಗೆ ಹಾಕ್ತಿದ್ರಿ ಆಲೂಗಡ್ಡೆ? ಮೊದ್ಲೆಲ್ಲ ನಮ್ದು 30 ಎಕರೆಗೆ ಆಲೂಗಡ್ಡೆ ಬೆಳಿತಿದ್ರು. ಈಗ ನಾನ್ ಬಂದಾಗ್ಲೂ 5 ಎಕರೆ ಆಲೂಗಡ್ಡೆ ಬೆಳಿತಿದ್ವಿ ನಾನು ಕೃಷಿ ಸ್ಟಾರ್ಟ್ ಮಾಡಿದಾಗಿಂದನು. ಯಾಕೆಂದ್ರೆ ಅವಾಗಿಂದನೇ 2008-09 ಅಂಗಮಾರಿ ಸ್ಟಾರ್ಟ್ ಆಗಿದ್ದು. ಆಮೇಲೆ 10 ಚೀಲ 10 ಚೀಲ 1 ಎಕರೆ ಕಡಿಮೆ ಮಾಡ್ತಾ ಬಂದ್ವಿ, ಕಡಿಮೆ ಮಾಡಿದ್ವಿ. ಇವಾಗ ಏನ್ ಮಾಡ್ಬೇಕು, ಪೆಸ್ಟಿಸೈಡ್ಸ್ ಮುಂಜಾಗ್ರತವಾಗಿ ಅದೆಲ್ಲ ನಾವು ಈಗ ತಿಳ್ಕೊಂಡಿರೋದ್ರಿಂದ ಆಲೂಗಡ್ಡೆನ ಹೋರಾಟ ಮಾಡಿ ಬೆಳಿತೀವಿ ಅನ್ನೋ ಒಂದು ಇದಿದೆ. ಅದರಲ್ಲೂ ಯಾಕೆ ಕಡಿಮೆ ಈಗ 2 ಎಕರೆಗೆ ಬಂದಿದೀವಿ 3 ಎಕರೆಗೆ ಕಡಿಮೆ ಮಾಡಿದೀವಿ ಅಂದ್ರೆ ಮ್ಯಾನ್ ಪವರ್ ಕಡಿಮೆ ಆಗಿದೆ, ಆಳುಗಳದು ಕಾಸ್ಟ್ಲಿ ಆಗ್ತಾ ಇದೆ, ಬೇಡಿಕೆ ಅವ್ರದ್ದು ಈಡೇರ್ಸಕ್ ಆಗಲ್ಲ ಕೆಲ್ಸಕ್ಕೆ ಬರೋರದು. ಹಾಗಾಗಿ ಸ್ವಲ್ಪ ಕಡಿಮೆ ಮಾಡ್ತಾ ಇದೀವಿ. ಕಡಿಮೆ ಮಾಡಿ ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿಯ ಅನುಸಾರ ಬೆಳೆನ ಬೆಳೆಯಕ್ಕಾಗತ್ತೆ ಅದನ್ನ ಮಾತ್ರ ಮಾಡ್ತಾ ಇದೀವಿ. ಯಾಕೆಂದ್ರೆ ತರಕಾರಿ ಬೆಳೆಗಳು ಇವತ್ ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕಾಗತ್ತೆ. ಜೋಳದಂಗಲ್ಲ, ಇನ್ನೊಂದ್ ವಾರ ಬಿಟ್ಟು ಮಾಡಬಹುದು, ಆಳು ಸಿಕ್ಕದಾಗ ಒಂದ್ ವಾರ ಮುಂದಕ್ಕೆ ಹಾಕ್ಬೋದು, ಅದೆಲ್ಲ ಒಣದಾಗ ಹಾರ್ವೆಸ್ಟ್ ಮಾಡಬಹುದು, ಕಟಾವ್ ಮಾಡಬಹುದು. ಈ ಆಲೂಗಡ್ಡೆದು ಅಥವಾ ಇನ್ನೊಂದ್ ತರಕಾರಿದು ಮೆಣಸಿನ್ಕಾಯ್ದು ಅದ ಹಂಗಾಗಲ್ಲ, ಅಷ್ಟೊಳಗೆ ಮಾಡ್ಲೇಬೇಕು. ಹಾಗಾಗಿ ನಮ್ಗೆ ಎಷ್ಟಾಗತ್ತೆ ಶಕ್ತಿ ಅನುಸಾರವಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಆಲೂಗಡ್ಡೆಗೆ ಬೆಳೆಗೆ ಸಂಬಂಧಪಟ್ಟಂಗೆ ನಿಮ್ಗೇನು ರೋಗದ್ದು ರುಜಿನದ್ದು ಈ ತರ ಸಮಸ್ಯೆ ಹೆಚ್ಚಾಗಿ ಬಾಧಿಸ್ತಾ ಇಲ್ಲ ಅನ್ಸುತ್ತಲ್ಲ? ಇಲ್ಲ, ಇವಾಗ ಕಳೆದ ವರ್ಷದಿಂದ ಸ್ವಲ್ಪ ಕಡಿಮೆ ಆಗಿದೆ. ಯಾಕೆ ಅಂದ್ರೆ ಬೆಳೆಯೋರ ಪ್ರಮಾಣ ಕಡಿಮೆ ಆಗಿದೆ, ಆಮೇಲೆ ಪಂಪ್ ಸೆಟ್ ಇರೋದ್ರಿಂದ ನೀರ್ ಬಿಟ್ಬಿಟ್ಟು ಭೂಮಿಗಳೆಲ್ಲ ಸತ್ತೋಗಿದಾವೆ. ಆಲೂಗಡ್ಡೆ ಎಷ್ಟು ಒಳ್ಳೆ ಬೆಳೆ ಅಂದ್ರೆ ಅಷ್ಟೇ ಸೂಕ್ಷ್ಮ ಬೆಳೆ ಶುಂಠಿಗಿಂತನು. ಯಾಕೆ ಅಂದ್ರೆ ಶುಂಠಿಗಾದ್ರೂ ರೋಗ ಬಿದ್ರೆ ಕಂಟ್ರೋಲ್ ಮಾಡಬಹುದು, ಇದರಲ್ಲಿ ಸೊರಗು ರೋಗ ಅಂತ ಬರುತ್ತೆ. ಆ ಹೊಲ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದ್ ಕಡೆಯಿಂದ ಸತ್ತೆ ಹೋಗಿರುತ್ತೆ ಆಲೂಗಡ್ಡೆ. ಅದ್ ಏನು ಮಾಡಕ್ಕೆ ಆಗಲ್ಲ, ಸ್ಪ್ರೇನು ಮಾಡಕ್ಕಾಗಲ್ಲ, ಆತರ ಇರುತ್ತೆ. ಅಂದ್ರೆ ಆಲೂಗಡ್ಡೆಗೆ ತುಂಬಾ ಚೆನ್ನಾಗಿರ್ಬೇಕು, ಶುಂಠಿಗಿಂತನು ತುಂಬಾ ಚೆನ್ನಾಗಿರ್ಬೇಕು ಭೂಮಿ, ನೀಟಾಗಿ ಇಟ್ಕೊಬೇಕು. ಅಷ್ಟು ಗಟ್ಟಿ ಇರಬಾರದು ಭೂಮಿ, ಹೂ ಇದ್ದಂಗೆ ಇಟ್ಕೊಬೇಕು. ಉಳುಮೆ ಮಾಡಿ ಬಿಡ್ಬೇಕು, ಅದಕ್ಕೆ ಅಂತ ತುಂಬಾ ಟೈಮ್ ಕೊಡ್ಬೇಕು. ಬೇಸಿಗೆನಲ್ಲಿ ಉಳುಮೆ ಮಾಡಿ ಬಿಟ್ಟಿದ್ರೆ ನಾವು ಮುಂಗಾರಿಗೆ ಮಳೆ ಅಂತಾಗ ಹಾಕಿದ್ರೆ ಮಾತ್ರ ಆಲೂಗಡ್ಡೆ ತುಂಬಾ ಚೆನ್ನಾಗಿ ಬರುತ್ತೆ. ಕಳೆದ ವರ್ಷ ಎಷ್ಟೆಕರೆಗೆ ಹಾಕಿದ್ರಿ ಆಲೂಗಡ್ಡೆ? ಆಲೂಗಡ್ಡೆ 3 ಎಕರೆಗೆ ಹಾಕಿದ್ದೆ, ಮುಂಗಾರಿನಲ್ಲಿ, ಹಿಂಗಾರಿನಲ್ಲಿ ಒಂದ್ ಎಕರೆಗೆ ಹಾಕಿದ್ದೆ ಸರ್. ಈಗ್ಲೂ ಹಿಂಗಾರಿಗೆ ಎರಡು ಎರಡೂವರೆ ಎಕರೆಗೆ ಮತ್ತೆ ಮುಂದಿನ ತಿಂಗಳಿಂದನೇ ಹಾಕ್ತೀನಿ, ಯಾಕೆಂದ್ರೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಗೌರಿ ಹಬ್ಬ ಕಳೆದ ನಂತರನೇ ಹಾಕ್ತಿವಿ. ಆಕ್ಚುಲಿ ನಾರ್ಮಲ್ ಆಗಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಹಾಕ್ತಿದ್ವಿ, ಫೆಬ್ರವರಿ ಕಟಾವ್ ಆಗಂಗೆ. ಬಟ್ ಅಲ್ಲಿ ಹೊರಗಡೆ ಚಿಕ್ಕಬಳ್ಳಾಪುರ ಅಲ್ಲಿ ಇಲ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ ಆ ಟೈಮಿಗೆ ಕ್ಲಾಶ್ ಆದಾಗ ನಮಗೆ ರೇಟ್ಸ್ ಡಿಮ್ಯಾಂಡ್ ಕಡಿಮೆ ಆಗೋದಕ್ಕೆ ಅನ್ನೋಸ್ಕರ ಸೆಪ್ಟೆಂಬರ್ಗೆ ಹಾಕೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇನ್ನೊಂದೆರಡು ಎಕರೆಗೆ ಹಾಕ್ತಿವಿ. ಹಿಂಗಾರು ಬೆಳೆನಲ್ಲು ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಒಳ್ಳೆ ಬೆಲೆನೂ ಕೂಡ ಬೆಲೆ ಸಿಗುತ್ತೆ. ಆಮೇಲೆ ನಾವು ಇವತ್ತು ದಡ್ತನದಲ್ಲಿ ಹೋಗ್ಬಾರ್ದು, ಮಾರ್ಕೆಟ್ ವ್ಯಾಲ್ಯೂಸ್ ಏನಿರುತ್ತೆ ಅದನ್ನ ಅವೇರ್ನೆಸ್ ಏನಿರುತ್ತೆ ಅದನ್ನು ತಿಳ್ಕೊತಾ ಇರಬೇಕು. ಯಾಕೆಂದ್ರೆ ನಾವು ಎಲ್ಲೋ ಬೆಳೆದ್ಬಿಟ್ಟು ಈರುಳ್ಳಿ 100 ರೂಪಾಯಿ ಆಯ್ತು ಅಂದ್ಬಿಟ್ಟು ನಾವು ಈರುಳ್ಳಿ ಹಾಕೊಂಡು ಕೂತು ಅವಾಗ ಒಂದೇ ಸಲ ಬಂದಾಗ ನಷ್ಟ ಅನುಭವಿಸ್ತೀವಿ. ಅದ್ರ ಬದಲು ಆಲೂಗಡ್ಡೆದು ಹಾಗೆ ಆಗುತ್ತೆ, ಜಾಸ್ತಿ ಇದ್ದಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಮಾರ್ಕೆಟ್ ಯಾವಾಗ ಬರುತ್ತೆ ಅನ್ನೋದನ್ನು ನಾವು ಸ್ವಲ್ಪ ರಿಸ್ಕ್ ತಗೊಂಡು ಬೆಳಿಬೇಕಾಗತ್ತೆ. ಆ ಟೈಮಲ್ಲಿ ಸ್ವಲ್ಪ ಬೇಗ ಹಾಕೊಂಡ್ಬಿಟ್ಟು ಬೆಳೆದರೆ ಒಳ್ಳೆ ಲಾಭನೂ ನೋಡಬಹುದು ಅಂತ ಅಭಿಪ್ರಾಯ. ಕಳೆದ ಸಾರಿ ಎಷ್ಟಾಗಿತ್ತು ನಿಮ್ಗೆ ಆಲೂಗಡ್ಡೆ? ಕಳೆದ ಬಾರಿ ಮುಂಗಾರಲ್ಲಿ 300 ಚೀಲ ಆಲೂಗಡ್ಡೆ ಆಗಿತ್ತು ಸರ್. 35 ಚೀಲ ಹಾಕಿದ್ದೆ, 300 ಚೀಲ ಬಂದಿತ್ತು. ಒಂದ್ 2 ಲಕ್ಷ ಆದಾಯನೇ ಆಗಿತ್ತು. ಏನು ಬೆಲೆ ಸಿಕ್ತು ನಿಮಗೆ? 26 ರೂಪಾಯಿನಲ್ಲಿ ಕೊಟ್ಟಿದೆ ಸರ್. 26 ರೂಪಾಯಿ ಕೆಜಿ? 26 ರೂಪಾಯಿ ಇಲ್ಲೇ ಸ್ಪಾಟಲ್ಲೇ ಸ್ಪಾಟಲ್ಲೇ ತುಂಬಿಕೊಂಡು ಹೋಗಿದ್ರು. ತುಂಬಾ ಚೆನ್ನಾಗಿತ್ತು ಕೊಟ್ಟಿದೆ. ಒಂದು 25 ರೂಪಾಯಿ ಸಿಕ್ಕಿದ್ರು ಏನು ಲಾಸ್ ಆಗೋದಿಲ್ಲ? ಲಾಸ್ ಆಗಲ್ಲ ಸರ್. ಪ್ರೆಸೆಂಟ್ ಇವಾಗ 30 ರೂಪಾಯಿ ತುಂಬತಾ ಇದಾರೆ ಜಮೀನ್ ಹತ್ರನೇ. ಈಗಲೂ ನಮ್ದು ಒಂದು 300-400 ಚೀಲದರು ಎಕ್ಸ್ಪೆಕ್ಟೇಷನ್ ಇದೆ. ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ಬೆಳೆ ಆಲೂಗಡ್ಡೆ. ಕಡಿಮೆ ಹಾಕಿದ್ರು ಒಳ್ಳೆ ಬಿತ್ತನೆ ಬೀಜ ಸಿಕ್ಕಿದೆ, ಮೈಂಟೆನೆನ್ಸ್ ಚೆನ್ನಾಗಿದೆ. 300-400 ಚೀಲ ಈ ಸಲ ಎಕ್ಸ್ಪೆಕ್ಟೇಷನ್ ಇದೆ. ಈ ತುಂಬಾ ಜನ ಯುವ ಕೃಷಿಕರು ಹೇಳುವಂತದ್ದೇನು ಅಂತ ಅಂದ್ರೆ, ಕೃಷಿ ತುಂಬಾ ಚೆನ್ನಾಗಬೇಕು, ಕೃಷಿಯಲ್ಲಿ ನಾವು ಯಶಸ್ಸು ಸಾಧಿಸಬೇಕು ಅಂತ ಅಂದ್ರೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು, ವಿಜ್ಞಾನಿಗಳು ಇಂಥವ್ರ ಜೊತೆ ಸ್ವಲ್ಪ ಸಂಪರ್ಕದಲ್ಲಿರಬೇಕು, ಅವ್ರು ಹೇಳುವಂತದ್ದನ್ನ ಅನುಸರಿಸಬೇಕು, ಅವ್ರ ಜೊತೆ ಒಳ್ಳೆ ಒಡನಾಟವನ್ನ ಇಟ್ಕೊಂಡ್ರೆ ನಮ್ಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ನೀವು ಕೂಡ ಹಾಗೇನೆ ಒಂದಷ್ಟು ಅಭಿವೃದ್ಧಿಗೆ ಪೂರಕವಾಗಿ ಮಾಡ್ತಾ ಇದ್ರಿ ಅನ್ಸುತ್ತಲ್ವಾ? ಖಂಡಿತ ಸರ್. ಈಗ ನಾವು ಅವ್ರನ್ನ ಫಾಲೋ ಮಾಡೋದ್ರಿಂದನೇ ನಮಗೆ ಏನ್ ಮಾಡಬೇಕು ಅನ್ನೋದು ಒಂದು ಗೊತ್ತಾಗುತ್ತೆ. ವೈಜ್ಞಾನಿಕವಾಗಿ ಅಂದ್ರೆ ಬೇರೆದಲ್ಲ, ವೈಜ್ಞಾನಿಕವಾಗಿ ನಾವು ಈಗ ನಮ್ಮ ಅಪ್ಪ ಹಾಕಿದ ಆಲದ ಮರ ಅನ್ನೋ ತರ ನಾವು ಹಳೆದನ್ನೇ ಮಾಡ್ತಾ ಕುತ್ಕೊಂಡ್ರೆ ಆಗಲ್ಲ. ನಾವು ಈಗ ಅಧಿಕಾರಿಗಳಿಂದ ಉಚಿತ ಶಿಕ್ಷಣ, ಈಗ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಕೊಟ್ಟರು ಬೇಡ ಅನ್ನೋ ತರ ಆಗ್ಬಿಟ್ಟಿದೆ. ಈಗ ಅಧಿಕಾರಿಗಳು ಏನ್ ಕೊಡ್ತಾರೆ, ರೈತರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನಮ್ಮ ಹತ್ರ ಏನು ಅವರು ಡಿಮ್ಯಾಂಡ್ ಮಾಡಲ್ಲ, ನೀವು ಬೆಳಕು ಕೊಡಿ ಅಂತ ಹೇಳ್ಬಿಟ್ಟು ಸೀಡ್ಸ್ ಕೊಡಲ್ಲ. ನಮಗೆ ಕೊಡ್ತಾರೆ ಈ ತರದ್ ಬೆಳೀರಿ, ಹೆಚ್ಚಿನ ಇಳುವರಿಗೆ, ಹೆಚ್ಚಿನ ಇಳುವರಿಗೆ ಇದೆಲ್ಲ ಈ ತಳಿ ಮಾಡಿ, ನೀವು ಇಟ್ಕೊಂಡಿರೋದು ಕಳೆದ ವರ್ಷ ಇಟ್ಕೊಂಡಿರೋ ರಾಗಿನೇ ಹಾಕ್ಬೇಡಿ, ಈ ಸಲ ಬೈ ಮಾಡ್ಕೊಂಡು ಹಾಕಿ, ಒಳ್ಳೆ ಇಳುವರಿ ಬರುತ್ತೆ, ನೀವು 10 ಚೀಲ ತಗೊಂಡ 20 ಚೀಲ ತಗೊಳ್ಳಿ ಇದನ್ನ ಅಂತ ಹೇಳ್ಬಿಡ್ತಾರೆ. ಅದನ್ನೆಲ್ಲ ಫಾಲೋ ಮಾಡಬೇಕು. ನಾವು ಕೆಲವೊಂದು ವೆರೈಟೀಸ್ ಕೊಡ್ತಾರೆ, ಕೊಟ್ಟಾಗ ಅದನ್ನು ಬೆಳೆದು ಪ್ರಯೋಗ ಮಾಡಿ ನೋಡಬೇಕು. ನಮ್ಗೆ ಅದ್ರ ಕಡೆಯಿಂದ ಪ್ರೋತ್ಸಾಹ ಧನನು ಕೂಡ ಬಂದಿದೆ, ಪ್ರಶಸ್ತಿಗಳು ಕೂಡ ಕೊಟ್ಟಿದ್ದಾರೆ ನಮ್ಮ ಕೃಷಿ ಇಲಾಖೆಯಿಂದ. ಆಮೇಲೆ KVK ಕಂದ್ಲಿಯಿಂದ ನಮಗೆ ಸಪೋರ್ಟ್ ಸಿಗ್ತಾ ಇದೆ. ನಮ್ಮ ಗ್ರಾಮನ ದತ್ತು ಗ್ರಾಮವಾಗಿ ಸ್ವೀಕಾರ ಮಾಡಿದ್ದಾರೆ ಕಳೆದ 2 ವರ್ಷದಿಂದ. ನಮ್ಮ ರಾಜೇಗೌಡ ಸರ್ ಆಗ್ಬೋದು, ಶಿವಶಂಕರ್ ಸರ್ ಆಗಿರ್ಬೋದು, ತುಂಬಾ ಸಪೋರ್ಟ್ ಮಾಡ್ತಾರೆ ಅಲ್ಲಿ ವಿಜ್ಞಾನಿಗಳೆಲ್ಲ. ನಮಗೆ ಖುಷಿ ಇದೆ. ಆಮೇಲೆ ನಮ್ಮ RSK ನಲ್ಲಿ ಪ್ರಸಾದ್ ಸರ್ ಅಂತಿದ್ರು, ಇವಾಗ ಪ್ರೆಸೆಂಟ್ ಮೋಹನ್ ಸರ್ ಅಂತಿದ್ದಾರೆ, ಮತ್ತೆ ADI ಆಫೀಸ್ ಅಲ್ಲಿ ಭಾನುಪ್ರಕಾಶ್ ಸರ್ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾವು ಅವ್ರನ್ನೆಲ್ಲ ಸಂಪರ್ಕದಲ್ಲಿ ಇಟ್ಕೊಂಡಿದೀವಿ. ಹಾಗಾಗಿ ನಾವು ನಮ್ಮ ಬೆಳವಣಿಗೆಗೆ ನಾವು ಏನ್ ಮಾಡಬೇಕು ಅಂತಿದೀವಿ ಆ ಕಡೆ ಹೋಗ್ತಾ ಇದೀವಿ ನಾವು. ಕೃಷಿ ವಿಜ್ಞಾನ ಕೇಂದ್ರ ನಿಮ್ಮ ಊರನ್ನ ದತ್ತು ತಗೊಂಡಿದೆ ಅಂತ ಹೇಳಿದ್ರಲ್ಲ, ಏನೇನು ಅನುಕೂಲಗಳು ಇದರಿಂದ ಆಗ್ತಾ ಇದೆ ನಿಮಗೆ? ದತ್ತು ತಗೊಂಡಿರೋದ್ರಿಂದ ನಮಗೆ ಮುಖ್ಯವಾಗಿ ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಉಚಿತವಾಗಿ ತೊಗರಿ, ಅವರೆ, ಆಮೇಲೆ ಟಿಶ್ಯು ಕಲ್ಚರ್ ಅಂಗಾಂಶ ಕುಡಿ ಕಾಂಡದಿಂದ ಬೆಳೆಯುವಂತ ಆಲೂಗಡ್ಡೆ ಸಸಿಗಳನ್ನ ನಮಗೆ ರೈತರುಗಳಿಗೆ ಕೊಟ್ಟಿದ್ದಾರೆ. GKVK ಇಂದ ಬರ್ತಕ್ಕಂತ ಮೆಣಸಿನ ಸಸಿಗಳು ಮತ್ತೆ ಅವರೆಕಾಳು, ಆಮೇಲೆ ಇತರೆ ಕೆಲವೊಂದು ಗೊಬ್ಬರಗಳು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅವರು ಡೆಮೋ ಕೊಟ್ಟಿದ್ದಾರೆ ಇಂಥದ್ ಮಾಡಿ ಅಂತ. ಇಡೀ ಗ್ರಾಮಕ್ಕೆ ಎಲ್ಲರಿಗೂ ಕೊಡಲ್ಲ, ಒಂದೊಂದು ಕ್ರಾಪ್ ವೆರೈಟಿನ ಈ ನಿಮ್ಮ ಇಳುವರಿ ಚೆಕ್ ಮಾಡೋಕ್ಕೋಸ್ಕರ ಒಂದು 5 ರಾಜ್ಯ 20 ಜನದವರೆಗೂ ಕೊಡ್ತಾರೆ. ಒಂದು 20 ಜನವರೆಗೂ ಬೆಳೆಯುವಂತ ಪ್ರತಿಯೊಬ್ಬ ರೈತರಿಗೂ 10-10 ಕೆಜಿ ಬ್ಯಾಗ್ಗಳನ್ನು ಕೊಟ್ಟಿದ್ದಾರೆ. ಅವರ ಶಕ್ತಿ ಅನುಸಾರವಾಗಿ ಬೆಳಿತೀವಿ ಅಂದ್ರೆ 5-10 ಕೆಜಿ ಅಂದ್ರೆ ಒಂದು 20 ಕುಂಟೆಯಿಂದ 2 ಎಕರೆ ಬೆಳೆಯುವಂತವ್ರಿಗೂ ಉಚಿತವಾಗಿ ಕೊಟ್ಟಿದ್ದಾರೆ. ಒಳ್ಳೆ ವೆರೈಟಿ ಕೊಟ್ಟಿದ್ದಾರೆ. KMR 301 ಕೊಟ್ಟಿದ್ರು ಲಾಸ್ಟ್ ಟೈಮ್, KMR 316 ಅಂತರಾಗಿ ತುಂಬಾ ಇಳುವರಿ ಬಂತು. ಅವ್ರಿಗೂ ಒಳ್ಳೆ ಒಪಿನಿಯನ್ ರೈತರಿಂದ ಬಂತು. ಹಾಗಾಗಿ ಈ ಬಾರಿನೂ 316 ಒಂದು 100 ಬ್ಯಾಗ್ ಕೊಟ್ಟಿದ್ದಾರೆ ನಮ್ಮೂರಿಗೆ. ಹಾಗಾಗಿ ಚೆನ್ನಾಗಿ ಅನುಕೂಲ ಆಗ್ತಿದೆ. ಅದರ ಅಂಡರಲ್ಲಿ ನಮಗೆ ಕಾರ್ಯಕ್ರಮಗಳು ಮಾಡ್ತಾರೆ ಬಂದು, ತುಂಬಾ ಬೆನಿಫಿಟ್ ಇದೆ ಸರ್ ಅದರಿಂದ. ಬಹಳ ಮುಖ್ಯವಾಗಿ ಯಾವ ಟೈಮ್ ಅಲ್ಲಿ ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಖಂಡಿತ ಅಲ್ವಾ, ಅದು ಹೆಚ್ಚು ಅನುಕೂಲವನ್ನ. ಮತ್ತೆ ಮಣ್ಣಿನ ಪರೀಕ್ಷೆ, ಆಮೇಲೆ ಜೋಳದಲ್ಲಿ ಲದ್ದಿ ಹುಳು ಬಾಧೆಯನ್ನ ಇದ್ ಮಾಡೋದು, ಅವಾಯ್ಡ್ ಮಾಡೋದು ಹೆಂಗೆ, ಲದ್ದಿ ಹುಳು ಬರದಂಗೆ ಅದನ್ನ ಮೋಹಕ ಬಲೆಗಳು ಚಿಟ್ಟೆಗಳನ್ನೇ ನಾವು ಮಾಡ್ಬಿಟ್ಟು ಕಂಟ್ರೋಲ್ ಮಾಡಿ ಅದನ್ನ ಸಾಯಿಸ್ಬಿಟ್ಟು ಸಂತತಿನ ಕಡಿಮೆ ಮಾಡೋ ತರ ಮೋಹಕ ಬಳೆಗಳು ಟ್ರ್ಯಾಪ್ಗಳು ಅಂತ ಬರುತ್ತೆ ಅದನ್ನ. ಮತ್ತೆ ತೆಂಗಲ್ಲಿ ಬರೋ ಸುಳಿ ಕೊಳವೆ ರೋಗದಕ್ಕೆ ಹಳದಿ ಟ್ರ್ಯಾಪ್ಗಳು ಕೊಡ್ತಾರೆ, ಅಂಟು ಬಲೆ, ಅದನ್ನೆಲ್ಲ ಅಳವಡಿಕೆ ಮಾಡ್ಕೊಳಕ್ಕೋಸ್ಕರ ಅದನ್ನು ಕೊಟ್ರು. ನೀಮ್ ಆಯಿಲ್ ಕೊಟ್ರು, ಬೇವಿನ ಎಣ್ಣೆಯಿಂದ ಸಿಂಪಡಣೆ ಮಾಡ್ಕೊಳ್ಳಿ ಅಂತ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಅದೆಲ್ಲ ಬೆಳೆಗಳಿಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ಎಲ್ಲಾ ತರದ್ದು ಕೊಟ್ಟಿದ್ದಾರೆ ಸರ್. ಜೋಳಕ್ಕೆ ಔಷಧಿ ಕೊಟ್ಟಿದ್ದಾರೆ, ತೊಗರಿಗೆ ಔಷಧಿ ಕೊಟ್ಟಿದ್ದಾರೆ, ತೆಂಗಿಗೆ ಔಷಧಿ ಕೊಟ್ಟಿದ್ದಾರೆ, ಅಡಿಕೆ ಕೊಟ್ಟಿದ್ದಾರೆ, ಅಂದ್ರೆ ಕೆಮಿಕಲ್ ಕಡಿಮೆ ಇರುವಂತದ್ದು ಕೊಟ್ಟಿದ್ದಾರೆ. ಕೈ ತೋಟಗ ಮಾಡ್ಕೊಳಕ್ಕೆ ತರಕಾರಿ ಬೀಜಗಳನ್ನು ಕೊಟ್ಟಿದ್ದಾರೆ, ತುಂಬಾ ಬೆನಿಫಿಟ್ ಆಗಿದೆ ಸರ್. ಅವ್ರನ್ನ ನಾವು ಆಕ್ಚುಲಿ ಇನ್ನೂ 10 ವರ್ಷ ಇದ್ರು ಅವ್ರನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀವಿ ಸರ್. ಕೆಲವೊಂದು ಸಂದರ್ಭಗಳಲ್ಲಿ ಹೇಗೆ ಅಂತ ಅಂದ್ರೆ, ನಾವು ಯಾವುದೋ ಒಂದು ಅಥವಾ ಎರಡು ಬೆಳೆಗಳಿಗೆ ಸೀಮಿತರಾಗದೆ ಆಯಾ ಕಾಲಕ್ಕೆ ಏನೇನು ಹೊಸ ಹೊಸ ಬೆಳೆಗಳು ಬರುತ್ತೋ ಅಂತಹ ಬೆಳೆಗಳತ್ತನ್ನು ಕೂಡ ಕೃಷಿಕರು ಸ್ವಲ್ಪ ಗಮನವನ್ನ ಹರಿಸಬೇಕು ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ನೀವು ಕೂಡ ಆಗಾಗ್ಗೆ ಏನಾದರೂ ಒಂದು ಹೊಸ ಅವಕಾಶಗಳು ಬಂದಾಗ ಅದರ ಸದ್ಬಳಕೆಯನ್ನು ಕೂಡ ಮಾಡ್ಕೊಂಡಿದ್ದೀರಿ. ಈ ಒಂದು ರೀತಿ ವಿಶೇಷ ಜಾತಿಯ ಕುಂಬಳವಾದ ಬೀಜೋತ್ಪಾದನೆಯಲ್ಲಿ ನೀವು ತೊಡಕೊಂಡಿದ್ರಿ. ಅದು ಇಸ್ರೇಲ್ ನಂತಹ ದೇಶಗಳಲ್ಲಿ ಹೆಚ್ಚು ಬೇಡಿಕೆ ಇರತಕ್ಕಂತಹ ಒಂದು ಕುಂಬಳದ ಬೀಜ ಅದು. ಅಲ್ಲಿ ಅದನ್ನ ಬೀಜವನ್ನ ತರಿಸ್ಕೊಂಡು ಅಲ್ಲಿ ಬೆಳ್ಕೊಂಡು ಅದರ ಸೇವನೆಯನ್ನ ಮಾಡ್ತಾರೆ, ಮತ್ತೆ ಬಳಕೆಯನ್ನ ಮಾಡ್ತಾರೆ. ಈ ವಿಶೇಷ ಕುಂಬಳ ಜಾತಿಯ ಬೀಜೋತ್ಪಾದನೆಯಲ್ಲಿನ ಅನುಭವಗಳು ಹೇಗಿತ್ತು ನಿಮಗೆ? ಮೊದಲೇ ಬೆಡ್ಗಳನ್ನೆಲ್ಲ ಮಾಡ್ಕೊಂಡು ಭೂಮಿನ ಸಂಸ್ಕರಣೆ ನೀಟಾಗಿ ಮಾಡ್ಕೊಂಡು ಗೊಬ್ಬರಗಳೆಲ್ಲ ಮೊದಲೇ ಬೆಡ್ ಮೇಲೆ ಹಾಕಿ ಆಮೇಲೆ ಹನಿ ನೀರಾವರಿ ಮಾಡಿ ಅದು ಮಲ್ಚಿಂಗ್ ಶೀಟ್ ಮಾಡಿ ಕಳೆ ಬರೋದ್ರ ಹತ್ರ ಎಲ್ಲ ಮಾಡಿ ಮೊದಲೇ ರೆಡಿ ಮಾಡ್ಕೋಬೇಕು ಭೂಮಿನ, ಹದ ಮಾಡ್ಕೊಳ್ಬೇಕು. ನಂತರ ಅವರು ಸೀಡ್ಸ್ ಸಸಿಗಳನ್ನೇ ಕೊಡ್ತಾರೆ, ಅದು ಸಂಜೆ ಆಫ್ಟರ್ 5 o'clock ನಂತರ 5 ಗಂಟೆ ನಂತರನೇ ನೆಡಬೇಕು ಅದನ್ನ ಭೂಮಿಗೆ. ನಾವು ಯಾವಾಗ್ಲೂ ಕೃಷಿಗೆ ಹೋಗ್ಬೇಕಂದ್ರೆ ಬೆಳಗ್ಗೆ 6 ಗಂಟೆಗೆ ಎದ್ದು ಕೃಷಿಗೆ ಹೋಗಿ ಕೆಲಸ ಮಾಡ್ತೀವಿ, ಇದು ಸ್ವಲ್ಪ ಉಲ್ಟಾ ಕೆಲಸ. 5 ಗಂಟೆ ನಂತರ ಹೋಗ್ಬಿಟ್ಟು ಸಸಿ ನೆಡಬೇಕು, ಯಾಕೆಂದ್ರೆ ಬಿಸಿಲಲ್ಲಿ ಕೆಲಸ ಮಾಡಂಗಿಲ್ಲ, ಸಸಿ ಹಾಳಾಗುತ್ತೆ ಅಂತ. ಅದ್ ನೆಟ್ಟ ನಂತರ 3 ದಿವಸ ಅದಕ್ಕೆ ಎಳ್ನೀರು ಗ್ಲೂಕೋಸ್ ಕೊಡ್ಬೇಕು, ಎಳ್ನೀರು ಸಕ್ಕರೆ ಇಲ್ಲ ಗ್ಲೂಕೋಸ್ ಅಂತದ್ದು ಕೊಡಬೇಕು, ಯಾಕೆಂದ್ರೆ ನೆರಳಿಂದ ಬಂದಿರುತ್ತೆ, ಬಿಸಿಲು ಸಡನ್ ಆಗಿ ಬಂದಾಗ ನಮ್ಗಾಗಿರೋ ಅನುಭವನೇ ಅದಕ್ಕೂ ಆಗುತ್ತೆ. ಹಾಗಾಗಿ ಅದಕ್ಕೆ ಗ್ಲೂಕೋಸ್ ಎಲ್ಲ ಕೊಟ್ಟು ಒಂದ್ 3 ದಿವಸ 5 ದಿವಸವರೆಗೂ ಕಾಪಾಡಿಕೊಂಡು ನಂತರ ಚೆನ್ನಾಗುತ್ತೆ, ದಿನದಿಂದ ಒಳ್ಳೆ ಇದಾಗುತ್ತೆ. 1 ತಿಂಗಳಿಗೆಲ್ಲ ಹೂ ಸ್ಟಾರ್ಟ್ ಆಗುತ್ತೆ, ಅದು ಅದರದ್ದು ಔಷಧಿ ಇದೆಲ್ಲ ಇರುತ್ತೆ. 1 ತಿಂಗಳಿಗೆಲ್ಲ ಹೂ ಎಲ್ಲ ಸ್ಟಾರ್ಟ್ ಆದಾಗ ಅದು ಕ್ರಾಸ್ ಮಾಡಬೇಕಾಗತ್ತೆ, ಕ್ರಾಸ್ ಅಂದ್ರೆ ಪರಾಗಸ್ಪರ್ಶ ಮಾಡಬೇಕಾಗತ್ತೆ. ಅದು ಯಾವಾಗ ಅಂದ್ರೆ ಮಧ್ಯರಾತ್ರಿ 12 ಗಂಟೆ ನಂತರ ಅದು ಪರಾಗಸ್ಪರ್ಶ ಮಾಡುವಂತ ಸಮಯ, ಅದು ಮಧ್ಯರಾತ್ರಿ ನಂತರ ಅದು ಫ್ಲವರ್ ಓಪನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಗಂಡು ಹೂವನ್ನ ಬೇರೆ ಜಾಗದಲ್ಲಿ ಬೆಳೆದಿರ್ತೀವಿ, ಹೆಣ್ಣು ಹೂವನ್ನ ಒಂದು ಜಾಗದಲ್ಲಿ ಬೆಳೆದಿರ್ತೀವಿ, ಗಂಡು ಹೂವನ್ನ ಸಂಜೆ ಕುಯ್ದಿಟ್ಟಿರ್ಬೇಕು, ಮತ್ತೆ ಇದನ್ನ ರಾತ್ರಿ 12 ಗಂಟೆ ನಂತರ ಬಂದು 6 ಗಂಟೆ ಒಳಗಡೆ ಬೆಳಗ್ಗೆ ಸೂರ್ಯ ಹುಟ್ಟೋದ್ರೊಳಗಡೆನೆ, ಯಾಕೆಂದ್ರೆ ಸೂರ್ಯ ಹುಟ್ಟದ ಮೇಲೆ ಮತ್ತೆ ಫುಲ್ ಓಪನ್ ಆಗ್ಬಿಡುತ್ತೆ, ಅಷ್ಟರೊಳಗೆ ಆ ಸೂರ್ಯ ಹುಟ್ಟದ ಮೇಲೆ ಕೀಟಗಳೆಲ್ಲ ಬಂದ್ಬಿಟ್ಟು ಅದನ್ನ ಸ್ಪರ್ಶಿಸ್ತವೆ, ಜೇನು ಹುಳು ಆಗ್ಬೋದು ಇನ್ನೊಂದಾಗ್ಬೋದು. ಸ್ಪರ್ಶ ಮಾಡಬಾರ್ದು ಅನ್ನೋಕ್ಕೋಸ್ಕರ ಮಧ್ಯರಾತ್ರಿ 12 ರಿಂದ 6 ಗಂಟೆ ಒಳಗಡೆ ಮಾಡ್ತೀವಿ. ಆ ಗಂಡು ಹೂವನ್ನು ತಂದ್ಬಿಟ್ಟು ಅದನ್ನ ಎರಡಕ್ಕೂ ಸ್ಪರ್ಶ ಮಾಡಿ ಒಂದ್ ಕವರ್ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡ್ ಇಲ್ಲಾಂದ್ರೆ ಒಂದ್ ದಾರನ ಕಟ್ಬಿಟ್ಟು ಲಾಕ್ ಮಾಡ್ತೀವಿ. ಅದು 2 ದಿವಸ 3 ದಿವಸದ ನಂತರ ಕಾಯಾಗಿ ಆ ಪೇಪರ್ ನ ಓಪನ್ ಮಾಡಿ ಹೊರಗಡೆ ಬಂದು ಅದು ಬರುತ್ತೆ. ತುಂಬಾ ಆದಾಯನೂ ಬಂತು ನಮ್ಗೆ, ಬಟ್ ಶ್ರಮ, ಕಠಿಣ ಶ್ರಮ ಬೇಕಾದಕ್ಕೆ. ಮಧ್ಯರಾತ್ರಿ ನಿದ್ದೆ ಬಿಡಬೇಕು, ಚಳಿನಲ್ಲಿ ಒದ್ದಾಡಬೇಕು, ಕಾಲು ಮಂಡಿ ಸೊಂಟ ಎಲ್ಲ ನೋವು ಬರುತ್ತೆ. ತುಂಬಾ ಜನ ರೈತರು ಮಾಡಿದರೆ ಒಳ್ಳೆ ಆದಾಯನೂ ಬರುತ್ತೆ ನಮಗೂ, ಅದರಿಂದ ಒಳ್ಳೆ ಆದಾಯನೂ ಆಯ್ತು ಅನುಭವನೂ ಆಯ್ತು ಸರ್. ಯಾವ ಕಾಲದಲ್ಲಿ ಅದರ ಬಿತ್ತನೆ ಮಾಡುವಂತದ್ದು? ಅದು ಅಕ್ಟೋಬರ್ ನಲ್ಲೇ ಜಾಸ್ತಿ ಕೊಡೋದು, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್. ಎಷ್ಟು ಸಾರಿ ಮಾಡಿದ್ರಿ ನೀವು? ನಾವು 2 ಬಾರಿ ಮಾಡಿದ್ವಿ. ಎಷ್ಟು ಬೀಜ ಸಿಗ್ತಾ ಇತ್ತು, ಎಷ್ಟು ಎಕರೆಗೆ ಮಾಡಿದ್ರಿ ನೀವು? ನಮ್ಗೆ ಅದು ಒಂದು ಫ್ಲಾಟ್ಗೆ ಅಂದ್ರೆ ಒಂದು 30 ಕ್ವಿಂಟಲ್ ಜಾಗಕ್ಕೆ ಒಂದು ಫ್ಲಾಟ್ ಅಂತ ಹೇಳ್ತಾರೆ. ಅದು ಒಂದು ಫ್ಲಾಟ್ಗೆ 1 ಕ್ವಿಂಟಲ್ 13 ಕೆಜಿ ಎಲ್ಲ ಬಂದಿತ್ತು ನಮ್ದು. ಅಂದ್ರೆ ನಮ್ದೇ ಸೆಕೆಂಡ್ ಹೈಯೆಸ್ಟ್ ಬಂದಿತ್ತು, ಇಳುವರಿನಲ್ಲಿ ಸೆಕೆಂಡ್ ಹೈಯೆಸ್ಟ್ ಬಂದಿತ್ತು. ಎಷ್ಟು ಫ್ಲಾಟ್ ಮಾಡಿದ್ರಿ? ಎರಡು ಫ್ಲಾಟ್ ಮಾಡಿದ್ವಿ. ಎರಡು ಫ್ಲಾಟ್ ಮಾಡಿದ್ರಿ, ಲಾಭದಾಯಕನಾದ? ಖಂಡಿತ ಲಾಭದಾಯಕ ಆಯ್ತು. ಮನೆಯವರೇ ಮಾಡಿದ್ವಿ, ಆಳುಗಳನ್ನ ಯೂಸ್ ಮಾಡ್ಕೊಂಡಿರ್ಲಿಲ್ಲ ಜಾಸ್ತಿ. ಕಳೆಗೆಲ್ಲ ಮಾಡಿದ್ವಿ, ನೈಟ್ ಕ್ರಾಸಿಂಗ್ ಎಲ್ಲ ನಾವೇ ಮಾಡಿದ್ದು. 15 ದಿವಸ ಕ್ರಾಸಿಂಗ್ ಇರುತ್ತೆ. ಒಂದು ಗಿಡದಲ್ಲಿ 2-3 ಕಾಯಿ ಮಾತ್ರ ಕೂರ್ಸಕಾಗತ್ತೆ, ಇಲ್ಲಾಂದ್ರೆ ಕೆಲವು ಗಿಡದಲ್ಲಿ 2 ಕೂರ್ಸ್ಬೇಕಾಗತ್ತೆ, ಸೆಟ್ ಮಾಡಬೇಕಾಗತ್ತೆ. ಹೂ ಜಾಸ್ತಿ ಬಿಡೋದಿಲ್ವಾ? ಹೂ ಬಿಡುತ್ತೆ, ಅದನ್ನ ಎಷ್ಟು ಬೇಕು ಅಷ್ಟು ಮಾತ್ರ ಬಿಡಬೇಕು, ಇಲ್ಲಾಂದ್ರೆ ಇರೋ ಕಾಯಿಗೆ ಕ್ವಾಲಿಟಿ ಹೋಗುತ್ತೆ ಅನ್ನೋಕ್ಕೋಸ್ಕರ. ಪರಾಗಸ್ಪರ್ಶ ಮಾಡಿದ್ರೆ ಹೂಗಳೇನು ಕಾಯಿ ಕಟ್ಟದಿಲ್ಲ? ಕಟ್ಟಂಗಿಲ್ಲ, ಅದನ್ನ ಚಿವುಟ ಹಾಕ್ತಾ ಇರ್ತೀವಿ. ಚಿವುಟ ಹಾಕ್ಲೇಬೇಕು. ಎಷ್ಟು ಪರಾಗಸ್ಪರ್ಶ ಮಾಡ್ತೀವೋ ಅಷ್ಟನ್ನ ಮಾತ್ರ ಉಳಿಸ್ಕೊತೀವಿ. ಎಲ್ಲಿಗೆ ರಫ್ತು ಮಾಡ್ತಾರೆ ಈ ಬೀಜಗಳನ್ನ? ಅದು ಇಸ್ರೇಲ್ ದೇಶಕ್ಕೆ ಹೋಗುತ್ತೆ. ಇಸ್ರೇಲ್ ದೇಶಕ್ಕೆ ಹೋಗುತ್ತೆ. ಈ ಕುಂಬಳನ ನೀವು ತಿಂದು ನೋಡಿದ್ರೆ ಚೆನ್ನಾಗಿರುತ್ತೆ. ಎಳೆಯದ್ರಲ್ಲಿ ಮೊಗ್ಗಾದ ತಕ್ಷಣ ಬೆಳುತ್ತಲ್ಲ ಈಚಲ್ಲಿ, ತುಂಬಾ ಸೌತೆಕಾಯಿ ತರನೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಬಲ್ತಿನ ನಂತರ ತಿಂದ್ರೆ, ಅಂದ್ರೆ ಅದನ್ನ ಎಲ್ಲೂ ಮಾರಾಟ ಮಾಡಂಗಿಲ್ಲ, ಬಲ್ತಿರೋ ನಂತರ ತಿಂದ್ರೆ ಮಾಮೂಲಿ ಸೋರೆಕಾಯಿ ತಿಂತೀವಲ್ಲ ಆ ತರ ಇರುತ್ತೆ. ಅಂದ್ರೆ ಸಾಂಬಾರ್ ಮಾಡೋದು, ಅದರಲ್ಲಿ ಸಾಂಬಾರು ಮಾಡಬಹುದು, ಪಲ್ಯಗಳು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಇದೇ ರೀತಿ ನವಣೆನೂ ಕೂಡ 1 ನೀವು ಬೆಳೆದ್ರಿ, ಯಾವಾಗ ಬೆಳೆದ್ರಿ ನವಣೆನ? ನವಣೆನ ನಾವು ಆಲೂಗಡ್ಡೆ ಹಾಕಿ ನಂತರ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಹಾಕಿದ್ವಿ. ಕಡಿಮೆ ನೀರಿದ್ದಾಗ್ಲೂ ಬೆಳಿಬಹುದು, ಆಮೇಲೆ ದೇಹಕ್ಕೂ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಒಳ್ಳೆ ಇದು ಅಂತ ಹೇಳ್ಬಿಟ್ಟು ನಮ್ಮ ಇಲಾಖೆಯಿಂದನೇ ಪ್ರೋತ್ಸಾಹ ಕೊಟ್ಟಿದ್ರು. ನಮ್ಮೂರಲ್ಲಿ ನನ್ನ ಜೊತೆನೂ 3-4 ಜನ ಮಾಡಿದ್ರು, ಅದನ್ನ ಚೆನ್ನಾಗಿತ್ತು. ಒಳ್ಳೆ ಬೆಳೆ, ಕಡಿಮೆ ಖರ್ಚು, ಆಮೇಲೆ ಲಾಭದಾಯಕ, ಯಾವುದೇ ಡಿಮ್ಯಾಂಡ್ ಇಲ್ಲ ಅದಕ್ಕೆ. ನೀರಿಂದ ಆಗ್ಬಹುದು, ಇನ್ನೊಂದು ಡಿಮ್ಯಾಂಡ್ ಇಲ್ಲ. ಒಂದ್ಸರಿ ಬಿತ್ತನೆ ಮಾಡಿದ್ರೆ ಸಾಕು. ಎಷ್ಟು ಎಕರೆಗೆ ಹಾಕಿದ್ರಿ? ಅದು 1 ಹಾಕಿದ್ವಿ. ಎಷ್ಟಾಯ್ತು ನವಣೆ ನಿಮ್ಗೆ? 1 ನಮ್ಗೆ 1-8 ಬಂದಿತ್ತು. ಅದು 8 ಬಂದಿತ್ತು. ಎಲ್ಲಿ ಮಾರಾಟ ಮಾಡಿದ್ರಿ? ನಾನು ಹಾಸನ ಮಾರುಕಟ್ಟೆಲ್ಲೇ ಮಾರಾಟ ಮಾಡಿದೆ. ಅದು ತಿನ್ನಕ್ಕೆ ಅಂತ ಬಹಳ ಟ್ರೈ ಮಾಡಿದ್ವಿ, ಮಾಡ್ಕೊಂಡು ತಿಂದ್ವಿ ಉಪ್ಪಿಟ್ಟು ಆ ತರದ ಎಲ್ಲ ಅನ್ನ. ಬಟ್ ಇಲ್ಲಿ ಸ್ವಲ್ಪ ಮಿಷಿನರೀಸ್ ಸ್ವಲ್ಪ ಚೆನ್ನಾಗಿ ಆಗ್ಲಿಲ್ಲ ನಮಗೆ. ಅದನ್ನ ಬಿಡಿಸೋದು, ಬೇರ್ಪಡಿಸೋದಕ್ಕೆ ಬೀಜನ ಭತ್ತದ ತರನೇ ಬಂದಿರುತ್ತೆ. ಭತ್ತಕ್ಕಿಂತ ತುಂಬಾ ಚಿಕ್ಕದಲ್ಲ, ರಾಗಿ ಟೈಪ್ ಇರುತ್ತೆ. ಹಾಗಾಗಿ ಅದನ್ನ ಬೇರ್ಪಡಿಸಕ್ಕೆ ಮಿಷಿನರೀಸ್ ಸ್ವಲ್ಪ ಸಮಸ್ಯೆ ಆಯ್ತು ಸರ್. ಹೀಗೆ ಯಾವಾಗ ಹೊಸ ಹೊಸ ಬೆಳೆಗಳು ಬರುತ್ತೋ, ಹೊಸ ಹೊಸ ಅವಕಾಶಗಳು ಸಿಗುತ್ತೋ, ಅದರ ಸದ್ಬಳಕೆಯನ್ನ ರೈತರು ಮಾಡ್ಕೊಂಡ್ರೆ ಅನುಕೂಲ ಅಂತೀರಿ? ನನ್ನ ಕಡೆಯಿಂದ ಆದಷ್ಟು ಎಲ್ಲರಿಗೂ ವಿಚಾರನ ತಿಳಿಸ್ತಾ ಇರ್ತೀನಿ, ಇಂಥದ್ ಮಾಡೋಣ ಬನ್ನಿ ಅಂತ. ಕೆಲವು ರೈತರು ಸಪೋರ್ಟ್ ಮಾಡ್ತಾರೆ, ಕೆಲವರು ಅಯ್ಯೋ ನಮ್ಗೆ ಆಗಲ್ಲ ಅಂತ ಇದ್ ಮಾಡ್ತಾರೆ. ಹಾಗಾಗಿ ಏನು ಮಾಡಕ್ ಆಗಲ್ಲ. ನಿಮ್ ಭಾಗದಲ್ಲಿ ಸಾಮಾನ್ಯವಾಗಿ ಅಡಿಕೆ ಬೆಳೀತಾರ? ಅಡಿಕೆ ಕಡಿಮೆ ಇತ್ತು ಸರ್, ನಮ್ ಭಾಗದಲ್ಲಿ ತೆಂಗು ಅಡಿಕೆನೆ ಕಡಿಮೆ ಇತ್ತು. ಇವಾಗ ಜನಗಳು ಮಾಡ್ತಾ ಇದಾರೆ, ಯಾಕೆ ಅಂದ್ರೆ ಅದೇ ಜನಗಳಿಗೆ ಸಿಗಲ್ಲ, ಆಮೇಲೆ ಆಲೂಗಡ್ಡೆ ಮೇಲೆ ಡಿಪೆಂಡ್ ಆಗಿದ್ರು, ಆಲೂಗಡ್ಡೆ ಸ್ವಲ್ಪ ಕೈ ಕೊಡ್ತು ಅಂತ ಇವಾಗೆಲ್ಲ ಜೋಳ ಮತ್ತೆ ತೋಟಗಳು ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾ ಇದಾರೆ. ನೀವು ಹಾಕಿದ್ರಲ್ವಾ? ಹೌದು. ಎಷ್ಟು ಎಕರೆ ಹಾಕಿದ್ರಿ ಅಡಿಕೆ? 1,000 ಗಿಡ ಹಾಕಿದೀನಿ, 1.5 ಎಕರೆ ಎಲ್ಲ ಹಾಕಿದೀನಿ ಸರ್. ಈಗ ಆಲ್ರೆಡಿ ನೆಕ್ಸ್ಟ್ ಇಯರ್ ಫಸಲು ಬರೋ ಲೆಕ್ಕಾಚಾರದಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ನೈಸರ್ಗಿಕ ಬೇಸಾಯನ್ನ ಅಳವಡಿಕೆ ಮಾಡಿದೀನಿ. ನಮ್ಮ KVK ಅರುಣ್ ಸರ್ ಅಂತಿದ್ದಾರೆ, ಪ್ರೊಫೆಸರ್, ಅವ್ರ ಕಡೆಯಿಂದ ಅವ್ರ ಮಾರ್ಗದರ್ಶನದಲ್ಲಿ ನೈಸರ್ಗಿಕ ಬೇಸಾಯ ಪದ್ಧತಿನ ಅಳವಡಿಕೆ ಮಾಡ್ಕೊಂತಾ ಇದ್ದೀನಿ. ಹಸುಗಳ ಸಾಕಾಣಿಕೆ ಎಷ್ಟು ಮಾಡ್ತಾ ಇದ್ದೀರಿ? ಹಸುಗಳು ಹಾಲು ಕೊಡೋದು 3 ಇದೆ, ಇನ್ನೊಂದು ದೊಡ್ಡ ರಾಸುಗಳು, 6 ಹಸುಗಳಿದೆ ಟೋಟಲ್. ಕರುಗಳೆಲ್ಲ ಸೇರಿ 10 ರಾಸುಗಳಿದಾವೆ. ನಮ್ಮ 10 ರಾಸುಗಳಿದಾವೆ. ಹೌದು. ಹಸು ಸಾಕಾಣಿಕೆ ಮಾಡ್ಲೇಬೇಕಲ್ವಾ ಕೃಷಿ ಮಾಡೋ? ಖಂಡಿತ ಮಾಡ್ಬೇಕು ಸರ್. ಒಂದು ಬೆಳಗ್ಗೆ ಇದ್ರೆ ನಾವು ಸಿಟಿಯವ್ರ ತರ ಹಾಲು ಪ್ಯಾಕೆಟ್ ತರಕ್ಕೆ ದುಡ್ಡು ತಗೊಂಡೋಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಇದ್ರೆ ಕೊಡಕೆಗೆ ಹೋದ್ರೆ ಸಾಕು, ಹಾಲು ಸಿಗುತ್ತೆ. ನಂತರ ನಮಗೆ ಮೊದಲೆಲ್ಲ ವೀಕ್ಲಿ ಪೇಮೆಂಟ್ ಇತ್ತು ಹಾಲಲ್ಲಿ, ಇವಾಗ 15 ಪೇಮೆಂಟ್ ಮಾಡ್ತಾ ಇದಾರೆ. 15 ಮನೆ ಖರ್ಚಿಗೆ ಆದಾಯ ಆಗ್ಬೇಕು ಅಂದ್ರೆ ನಾವು ಮಾಡ್ಲೇಬೇಕು. ನಮ್ದು ರೈತರದ್ದು ನಿಮ್ಗೆ ಗೊತ್ತು, ವರ್ಷದ ಆದಾಯ ಯಾವಾಗ ಬರುತ್ತೆ ದುಡ್ಡು ಗೊತ್ತಿಲ್ಲ. ಹಾಗಾಗಿ ಎಷ್ಟು ಬರುತ್ತೆ ಗೊತ್ತಿಲ್ಲ. ಆಮೇಲೆ ನಾವೇನೇ ತುಂಬಾ ಚೆನ್ನಾಗಿ ಬೆಳೆದ್ರು ಲಾಸ್ಟ್ ಗೆ ಮಾರ್ಬೇಕಾದ್ರೇನೆ ನಮ್ದು ಲೆಕ್ಕ ಸಿಗೋದು, ದುಡ್ಡು ಸಿಗೋದು. ಯಾಕೆಂದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು, ಬಟ್ ಆದಾಯ ಬಂತು ಅಂತ ಹೇಳ್ಬೇಕು ಅಂದ್ರೆ ಲಾಸ್ಟ್ ಫೈನಲ್ ಕಾಯ್ಬೇಕು. ಕುರಿ ಕೋಳಿಗಳನ್ನು ಕೂಡ ಸಾಕೊಂಡಿದ್ರಲ್ವಾ? ಸಾಕೊಂಡಿದ್ದೀವಿ ಸರ್. ಕುರಿಗಳು 12 ಅಷ್ಟೇ, ಕೋಳಿಗಳು ಮನೆಗೆ ಅಂತ ಸಾಕೊಂಡಿರೋದು, ಮನೆ ಬಳಕೆಗೆ ಅಷ್ಟೇ ಅಷ್ಟೇ. ಅದೇ ಮೊಟ್ಟೆ ಸಿಗುತ್ತೆ, ಅದಕ್ಕೋಸ್ಕರ ಮಕ್ಕಳಿಗೆ ಆಗತ್ತೆ. ನಿಮ್ಗೆ ಯಾವೆಲ್ಲ ಪ್ರಶಸ್ತಿ ಬಂತು ದೀಪಕ್? ನಮ್ಗೆ ಕೃಷಿ ಇಲಾಖೆಯಿಂದನು 2017 ತಾಲೂಕು ಲೆವೆಲ್ ಮಟ್ಟದ್ದು ಕೃಷಿ ಇಲಾಖೆಯಿಂದ ಪ್ರಶಸ್ತಿ ಕೊಟ್ಟಿದ್ದು. ಕಳೆದ ಬಾರಿ ನಮ್ಮ ವೈಫಿಗೆ KVK ಇಂದನು ತಾಲೂಕು ಮಟ್ಟದ್ದು ರೈತ ಮಹಿಳೆ ಪ್ರಶಸ್ತಿ ಬಂದಿತ್ತು. ಮನೆಯವರು ಕೂಡ ನಿಮ್ಮ ಕೃಷಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಕೊಟ್ಟರು ನಮಗೆ ಕೊಟ್ಟಂಗೆ ಅಲ್ವಾ ಮನೆಗೆ. ಹಾಗಾಗಿ ಇವತ್ತಿನ ದಿವಸ ರೈತರುಗಳಿಗೆ ಮದುವೆ ಆಗ್ತಿಲ್ಲ ಅನ್ನೋದು ಒಂದು ಸಮಸ್ಯೆ ರೈತರುಗಳಾಗಿರೋದ್ರಿಂದ. ಏನು ಕೃಷಿ ಬರ್ತಾ ಇಲ್ಲ ಅಂದ್ರೆ ಏನ್ ಕೊಡಲ್ಲ, ನೀನ್ ಹೋಗಪ್ಪ ಹೊರಗಡೆ ದುಡಿ, ಎಲ್ಲಾದ್ರೂ ಹೋಗ್ ಸರಿ ಸಿಟಿನಲ್ಲಿ ದುಡಿ, ಹೊರಗಡೆ ಇದ್ದಾನೆ ಅನ್ನೋ ತರ ಆಗ್ಬಿಟ್ಟಿದೆ. ಕೃಷಿ ಮಾಡ್ತಾ ಇದ್ದಾನೆ ಅಂದ್ರೆ ಜನಗಳೇ ಸಪೋರ್ಟ್ ಮಾಡಲ್ಲ, ಯಾಕೆಂದ್ರೆ ಅನ್ನನೇ ಬೇಕು, ಎಲ್ಲಿ ಎಲ್ಲಿಗೆ ಹೋದ್ರು ದುಡ್ಡು ತಿನ್ನಕಾಗಲ್ಲ, ಬಟ್ ಅದನ್ನ ಜನಗಳು ಅರ್ಥ ಮಾಡ್ಕೊಂತ ಇಲ್ಲ, ರೈತರುಗಳು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಹಂಗಾಗಿ ಲೇಡೀಸ್ ಸಪೋರ್ಟ್ ಮಾಡೋ ಅಂತವ್ರು ಬಂದ್ರೆ ಇನ್ನೂ ಅವನ ಒಬ್ಬ ರೈತಂಗೆ ಇನ್ನೂ ಬೂಸ್ಟ್ ಅಪ್ ಮಾಡ್ದಂಗೆ ಆಗತ್ತೆ. ಹಾಗಾಗಿ ಅವರು ನಮಗೆ ಎನ್ಕರೇಜ್ ಮಾಡ್ತಿದ್ದಾರೆ. ಕೃಷಿಯಲ್ಲಿ ಮುಂದಿನ ದಿವಸಗಳಲ್ಲಿ ಇನ್ನು ಏನೇನು ಮಾಡಬೇಕು ಅನ್ನೋ ಆಲೋಚನೆ ಇದೆ ನಿಮಗೆ? ಅಂದ್ರೆ ನಾವು ಬೆಳೆ ಪದ್ಧತಿನ ಬದಲಾವಣೆ ಮಾಡ್ತಾ ಇದೀವಿ, ಕಾಲಾನುಸಾರವಾಗಿ ಚೇಂಜ್ ಆಗ್ತಾ ಇದೆಯಲ್ಲ, ಕಾಲ ಹೆಂಗ್ ಚೇಂಜ್ ಆಗ್ತಾ ಇದೆ ಹಂಗೆ ಚೇಂಜ್ ಮಾಡ್ತಾ ಇದೀವಿ. ಬಟ್ ನೈಸರ್ಗಿಕವಾಗಿ ಆದಷ್ಟು ಖರ್ಚು ಕಡಿಮೆ ಮಾಡಿ ಮಾಡೋ ಅಂತದನ್ನ ಮಾಡಬೇಕು ಅನ್ನೋದು ನನ್ನ ಅನುಭವ ಸರ್. ಯಾಕೆಂದ್ರೆ ಅಧಿಕವಾಗಿ ಖರ್ಚು ಮಾಡಿದ್ರೆ ಇನ್ ಮುಂದೆ ಏನು ಸಿಗಲ್ಲ. ಹೌದು, ಈಗ ಸಾವಯವ ಮಾಡಿ ಅಂತಿದ್ದಾರೆ, ಆ ಸಾವಯವ ಮಾಡಿದ್ರೆ ನಮ್ಗೆ ಬೆಸ್ಟ್. ಒಂದು ಮಳೆ ಕಡಿಮೆ ಆದ್ರೂ ತೋಟಗಳಾಗ್ಬೋದು, ಜಮೀನು ಬೆಳೆ ಆಗ್ಬೋದು ತಡ್ಕಂತೆ. ನಾವು ಕೆಮಿಕಲ್ ಹೆವಿ ಕೆಮಿಕಲ್ ಹಾಕಿದ್ರೆ ಅಷ್ಟು ಬೇಗ ಸತ್ತೋಗುತ್ತೆ. ನಮ್ಮ ಬಾಡಿನಲ್ಲಿ ಹ್ಯೂಮಿಡಿಟಿ ಹೆಂಗ್ ಕಳ್ಕೊಂತೀವಿ ಹಂಗೆ ಭೂಮಿನಲ್ಲೂ ಸಾರಾಂಶ ಕಳ್ಕೊಳತ್ತೆ. ಅದಕ್ಕೋಸ್ಕರ ತಿಪ್ಪೆ ಗೊಬ್ಬರಗಳಾಗ್ಬೋದು, ಕುರಿ ಗೊಬ್ಬರಗಳಾಗ್ಬೋದು, ಹಸಿರೆಲೆ ಗೊಬ್ಬರಗಳು ಮಾಡ್ತಾ ಇದೀವಿ. ನಾವು ಅಕ್ಷಿಣಿ ಶೆಣಬು ಆಗ್ಬೋದು ಇನ್ನೊಂದು ಬೆಳೆದು ಅದನ್ನ ಭೂಮಿಗೆ ಫಲವತ್ ಮಾಡಿ ಮಾಡ್ತಾ ಇದ್ದೀವಿ. ಇವತ್ತು ಅವಂತೆಲ್ಲ ರೈತರೆಲ್ಲರೂ ಆದಷ್ಟು ತಿಳುವಳಿಕೆ ಇರೋಂಥವರೆಲ್ಲ ಚೇಂಜ್ ಮಾಡ್ತಾ ಇದ್ದಾರೆ, ಆದಷ್ಟು ಬದಲಾವಣೆ ಆಗ್ತಾ ಇದ್ದಾರೆ. ಹಾಗಾಗಿ ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ ಸರ್. ಒಟ್ಟಾರೆ ಕೃಷಿ ನಿಮಗೆ ನೆಮ್ಮದಿ ಕೊಟ್ಟಿದೆಯಾ? ಖಂಡಿತ ಸರ್. ಈಗ ಬೇರೆಯವರೆಲ್ಲ ವ್ಯವಸಾಯ ಸಾಯ ಅಂತ ಹೇಳ್ತಾರೆ, ನೀನ್ ಸಾಯ ನಾನ್ ಸಾಯ ಅಂತ, ಆದ್ರೆ ನಾವು ಕೃಷಿನ ಖುಷಿ ಅನ್ನೋ ತರ ತಗೊಂತಾ ಇದ್ದೀನಿ. ಖಂಡಿತ ಕೃಷಿಯಿಂದ ಖುಷಿ ಆಗುತ್ತೆ. ಎಷ್ಟು ಸಂಪಾದನೆ ಮಾಡ್ತಾರೆ ಒಂದು ವರ್ಷದಲ್ಲಿ? ನಮಗೆ ಎಲ್ಲ ಖರ್ಚು ನಾವು ತಿಂದು ಉಂಡು ಎಲ್ಲ ಮಾಡಿದ್ರು 8-10 ಲಕ್ಷ ಆದಾಯ ಬರೋ ತರ ಮಾಡ್ತಾ ಇದ್ವಿ. ಯಾಕೆಂದ್ರೆ ನಮ್ದು ಈಗ ಫ್ಯಾಮಿಲಿ ಇರೋದ್ರಿಂದ, ಮಕ್ಕಳಿಗೆ ನೆಕ್ಸ್ಟ್ ಶಿಕ್ಷಣ ಕೊಡಿಸೋದ್ರಿಂದ ಮುಂದೆ ಖರ್ಚುಗಳು ಜಾಸ್ತಿನೇ ಆಗ್ತಾ ಇದ್ದಾನೆ. ಎಷ್ಟು ಎಫರ್ಟ್ ಹಾಕಿ ದುಡಿತಾ ಇದ್ರು ಖರ್ಚುಗಳು ಹಂಗೆ ಆಗ್ತಾ ಇದೆ. ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡಿಸ್ಬೇಕಾಗತ್ತೆ, ಬೆಳೆಗಳಿಗೂ ಕಾಸ್ಟ್ಲಿ ಆಗ್ತಾ ಇದೆ, ಲೇಬರ್ ಚಾರ್ಜಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಂದು 8-10 ಲಕ್ಷ ನಾವು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ ಸರ್, ಆ ಲೆವೆಲ್ ನಮ್ಮ ಖರ್ಚು ಕಳೆದು. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಹೇಗೆ ಮಾಡುವಂಥದ್ದು ದೀಪಕ್? ನಮ್ದು ದೊಡ್ಡಹೊಬಳಿ ಹಾಸನ ತಾಲೂಕು ಕಬ್ಳಿ ಹೊಸಳ್ಳಿ ಗ್ರಾಮ. ನಂದು ಫೋನ್ ನಂಬರ್ ಮೂಲಕ ನಾರು ತಿಳ್ಕೊಬಹುದು, ಇಲ್ಲ ನಮ್ ದೊಡ್ಡಹೊಬಳಿನಲ್ಲಿ ಬಂದ್ರು ಕೇಳಿದ್ರು ಹೇಳ್ತಾರೆ. ದೀಪಕ್ ನಿಮ್ಮ ಫೋನ್ ನಂಬರ್ ಹೇಳಿ. 9964500177. ಇನ್ನೊಂದ್ಸಾರಿ ಹೇಳಿ ಸಂಪರ್ಕ ಸಂಖ್ಯೆ. 9964500177. ಒಳ್ಳೆದು ದೀಪಕ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಕೇಳಿದರೆ ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಹಾಸನ ತಾಲೂಕು ಕಬ್ಬಳ್ಳಿ ಹೊಸಹಳ್ಳಿಯ ಯುವ ಪ್ರಗತಿಪರ ಕೃಷಿಕ ಹೆಚ್.ಕೆ. ದೀಪಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು.